ಮೊದಲನೇ ದಿನ ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಭ್ಯರ್ಥಿಗಳಿಂದ ಉಮೇದುವಾರಿಕೆ ಸಲ್ಲಿಕೆ. ಹೆಚ್ಚು ಮತದಾನಕ್ಕೆ ಜಿಲ್ಲಾ ಆಡಳಿತದಿಂದ ಮತದಾನ ಜಾಗೃತಿ ಅಭಿಯಾನ. ಮತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನ ನಾಳೆ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ, ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಶುಂಠಿಗೆ ನೆಚ್ಚಿನ ಬೆಲೆ ಕಂಡಿರುವ ಹಿನ್ನೆಲೆಯಲ್ಲಿ ಕುಶಾಲನಗರ ತಾಲೂಕು ಅರಿಶಿಣಗುಪ್ಪೆಯ ಪ್ರಗತಿಪರ ಕೃಷಿಕ ಎಂಟಿ ಬಿಬಿ ಅವರೊಂದಿಗೆ ಸಂವಾದ. ಸ್ನೇಹಿತರೆ, ಕುಶಾಲನಗರ ಹತ್ರ ಇರುವ ಅರಿಶಿನಗುಪ್ಪೆಯ ಪ್ರಗತಿಪರ ಶುಂಠಿ ಬೆಳೆಗಾರರಾಗಿರುವ ಎಂ ಟಿ ಬೇಬಿ ಅವರು ಶುಂಠಿ ಕೃಷಿಗೆ ಸಂಬಂಧಿಸಿದಂತೆ ಅಗಾಧವಾದ ಅನುಭವವನ್ನ ಇಟ್ಕೊಂಡಿರೋರು, ಅದರಲ್ಲೇ ಬೆಳೆದವರು. ಈ ಒಂದು ಹಿನ್ನೆಲೆಯಲ್ಲಿ ಈಗ ಪ್ರಸ್ತುತ ಶುಂಠಿ ಕೃಷಿ ಹೇಗಿದೆ, ಅದರ ಸಾಗುವಳಿ, ಅದರ ಮಾರುಕಟ್ಟೆ, ಬೇಡಿಕೆ ಹೀಗೆ? ಯಾಕಂದ್ರೆ ಬೇಬಿಯವರು ಶುಂಠಿ ಕೃಷಿಯಲ್ಲಿ ಬಹಳ ವರ್ಷಗಳಿಂದ ತೊಡಗಿಸಿಕೊಂಡು ಬಂದಿದ್ದಾರೆ, ಅದರ ಅನುಭವಗಳನ್ನ ಪಡೆದಿದ್ದಾರೆ. ಬೇಬಿ ಅವರು, ಈ ವರ್ಷ ಶುಂಠಿ ಎಷ್ಟು ಹಾಕಿದ್ರಿ? ನನ್ನ ವರ್ಷ 45 ಎಕರೆ ಶುಂಠಿ ಹಾಕಿದ್ದೀನಿ ಸರ್. 45 ಎಕರೆ ಶುಂಠಿ ಹಾಕಿದ್ರಿ ಅಲ್ವಾ? ಹೌದು ಸರ್. ಯಾವ ಭಾಗದಲ್ಲಿ ಶುಂಠಿ ಹಾಕಿದ್ರಿ? ಹುಣಸೂರು ಪಕ್ಕ ಗುರುಪುರ ಅಂತ ಅನ್ನುವಂತ ಊರಿನಲ್ಲಿ ಒಂದು 33 ಎಕರೆ ಹಾಕಿದೀನಿ. ಹಾಸನ ಜಿಲ್ಲೆ ಕಂಟನಹಳ್ಳಿ ಕಾವಲಲ್ಲಿ 12 ಎಕರೆ ಹಾಕಿದೀನಿ. ಅದು ನಿಮ್ಮ ಊರಿಂದ, ಅಂದ್ರೆ ನೀವು ಇರುವ ಮನೆಯಿಂದ ಏನಿಲ್ಲ? ಕಂಟನಹಳ್ಳಿ ಕಾವಲು ಅಂತ ಅನ್ನೋದು ನಮ್ಮಲ್ಲಿ ಒಂದು 5 ಕಿಲೋಮೀಟರ್ ಆಗ್ಬೋದು. ಹುಣಸೂರು ಅಂತಂದ್ರೆ ನಮ್ಗೆ ಹೆಚ್ಚು ಕಮ್ಮಿ ಇಲ್ಲಿಂದ 60 ಕಿಲೋಮೀಟರ್ ದೂರ ಅಲ್ವಾ? ಅದನ್ನ ಓಡಾಡ್ಕೊಂಡು ಕಾರ್ಮಿಕರನ್ನ ವಿಶ್ವಾಸಕ್ಕೆ ಬಳಸ್ಕೊಂಡು ನಿಭಾಯಿಸ್ಕೊಂಡು ಬಂದ್ರಿ. ಈಗ ನೀವು ಹೋದ ವರ್ಷ ಈಗ ಒಂದು 45 ಎಕರೆ ಹಾಕಿದ್ರಲ್ಲ, ಹಾಕೋದ್ಕಿನ ಮುಂಚಿತವಾಗಿ ನಿಮ್ಗೆ ಏನ್ ಅನಿಸ್ತಾ ಇತ್ತು, ಈಗ ಮುಂದೆ ಬೆಲೆ ಬರುತ್ತೋ ಇಲ್ಲೋ? ಅಥವಾ ಕಳೆದ ವರ್ಷದಲ್ಲಿ ಗೆಸ್ಸಿಂಗ್ ಇತ್ತು ಸರ್. ಅವಾಗ ಏಪ್ರಿಲ್ ತಿಂಗಳಲ್ಲಿ 1,000 ರೂಪಾಯಿ ಮಾರ್ಕೆಟ್ ಇದ್ದಿದ್ದು, ಸ್ವಲ್ಪ ಮಾರ್ಕೆಟ್ ಹೆಚ್ಚಾದಾಗ ರೈತರು ಪುನಃ ಬೆಳೆಯೋದನ್ನ ಹೆಚ್ಚು ಮಾಡೋರು. ಈ ವರ್ಷ ನಾನು ಶುಂಠಿ ಹಾಕಲ್ಲ, ಲಾಸ್ ಅಲ್ಲಿ ಇದ್ದೀನಿ ಅಂತಂದವರೆಲ್ಲ ಪುನಃ ಪ್ರಯತ್ನ ಪಟ್ರು. ಹಂಗಾಗಿ ಒಂದ್ ಡೌಟ್ ಬಂತು, ಮಾರ್ಕೆಟ್ ಪುನಃ ಬರುವ ವರ್ಷ ಬಿದ್ದೋಗುತ್ತೆ ಅಂತ ಮನವರಿಕೆ ಇತ್ತು. ಆವಾಗ ಏನಾಯ್ತು ಅಂತಂದ್ರೆ, ಕಳೆದ ವರ್ಷ ಸಿಕ್ಕಾಪಟ್ಟೆ ಮಳೆ ಆಗಿ ಶುಂಠಿ ತುಂಬಾ ಕೊಳೆ ಬಂದು ನೀರ್ ನಿಂತು, ಈ ತರದಲ್ಲಿ ಶುಂಠಿ ಹೋಯ್ತು ರೈತರು. ನೋಡಿ, ಸಿಕ್ಕರೆ ಅಲ್ಲೆಲ್ಲ ಕೆರೆಗಳು ತುಂಬಿ ಜಲ ಹುಟ್ಟಿ ಸಿಕ್ಕಾಪಟ್ಟೆ ಒಂದು 40 ವರ್ಷದಲ್ಲಿ ತುಂಬದ ಕೆರೆಗಳೆಲ್ಲ ತುಂಬಿಬಿಡ್ತು ಆ ಕಡೆ. ಹಾಗಾಗಿ ಮಾಮೂಲು ಈ ತರಿ ಭೂಮಿಗಳಲ್ಲೆಲ್ಲ ಜಲ ಹುಟ್ಟುಬಿಡ್ತು. ಹಂಗಾಗಿ ಆ ಕಡೆ ಎಲ್ಲ ಸಿಕ್ಕಾಪಟ್ಟೆ ಶುಂಠಿಗಳು ಆಗೋಯ್ತು ಕೊಳೆ ಬಂದು. ಹೆಚ್ಚು ಕಮ್ಮಿ ಒಂದು 25-30% ಶುಂಠಿ ಹೋಗಿರ್ಬೇಕು. 3 ವರ್ಷದ ಮಾರ್ಕೆಟ್ ಏರ್ಪೇರ್ನಲ್ಲಿ ಇವಾಗ ಅಸ್ಸಾಂ ಅಲ್ಲಿ ಶುಂಠಿ ಬೆಳೀತಾರೆ, ಮಹಾರಾಷ್ಟ್ರದ ಸತ್ತಾರದಲ್ಲಿ ಸಿಕ್ಕಾಪಟ್ಟೆ ಶುಂಠಿ ಬೆಳೀತಾರೆ, ಔರಂಗಾಬಾದ್ ನಲ್ಲಿ ಶುಂಠಿ ಬೆಳೀತಾರೆ, ಅಲ್ಲೆಲ್ಲ ಬಾರಿ ಶುಂಠಿ ಬೆಳೆಯೋದು ಅರ್ಧಕ್ಕರ್ಧ ಬಂದ್ಬಿಡ್ತು. ಆದ್ರೂ ಈ ವರ್ಷದ ನಿಮ್ಮ ಶುಂಠಿ ಬೆಳೆಗೆ ಒಳ್ಳೆ ಧಾರಣೆ ಸಿಕ್ಕಿದಲ್ವಾ? ಈ ವರ್ಷ ಒಳ್ಳೆ ಧಾರಣೆ ಸಿಕ್ಕುತ್ತೆ, ಮುಂದಕ್ಕೆ ಇನ್ನೂ ಒಳ್ಳೆ ಧಾರಣೆ ಬರುತ್ತೆ ಅಂತ ನಿರೀಕ್ಷೆಯಲ್ಲಿ ಇದ್ದೀವಿ. ಈ ವರ್ಷ ಜುಲೈ ಆಗಸ್ಟ್ ಆಗುತ್ತೆ, ಒಂದು ಚೀಲಕ್ಕೆ 1,000 ರೂಪಾಯಿ ಮೇಲೆ ಬರುತ್ತೆ ಮಾರ್ಕೆಟ್. ಓಹೋ, ಇವಾಗಲೇ 5,000 ರೂಪಾಯಿ ಮಾರ್ಕೆಟ್ ನಡೀತಾ ಇದೆ. ಮತ್ತೆ ಸತ್ತಾರ ಶುಂಠಿ, ಔರಂಗಾಬಾದ್ ಶುಂಠಿಗಳೆಲ್ಲ ಡೆಲ್ಲಿ ಮಾರ್ಕೆಟ್ಗಳಿಗೆ ಹೋಗಲ್ಲ. ಡೆಲ್ಲಿ ಮಾರ್ಕೆಟ್ ಏನಿದ್ರು ನಮ್ ಶುಂಠಿನೇ ಹೋಗೋದು. ಶುಂಠಿಗಳು ಸಹಿಸ್ಬಿಡೋದು ದಪ್ಪ. ಮತ್ತೆ ಗುಜರಾತ್ ಅಹಮದಾಬಾದ್ ಬಾಂಬೆ ಮಾರ್ಕೆಟ್ಗಳೆಲ್ಲ ಅದು ಸೇಲ್ ಆಗುತ್ತೆ, ಜನಗಳು ಲೈಕ್ ಮಾಡ್ತಾರೆ. ಡೆಲ್ಲಿ ಮಾರ್ಕೆಟ್ ಮತ್ತೆ ಜೈಪುರ್ ಕಲ್ಕತ್ತಾ ಎಲ್ಲ ನಮ್ ಶುಂಠಿಗಳೇ ಬೇಕು, ಆ ಶುಂಠಿ ಹೋಗಲ್ಲ. ನಮ್ಮ ಶುಂಠಿದೇನು ವಿಶೇಷ? ನಮ್ಮಲ್ಲಿ ಶುಂಠಿ ದಪ್ಪ ಇರ್ತದೆ, ಸಹಿಸಿರ್ತದೆ. ಕರ್ನಾಟಕದಲ್ಲಿ ಎಲ್ಲೇ ಶುಂಠಿ ಬೆಳೆದ್ರು ಅದಕ್ಕೆ ಬೆಂಗಳೂರು ಶುಂಠಿ ಅಂತಲೇ ಹೆಸರು ಹೊರಗಡೆ. ಇಡೀ ಇಂಡಿಯಾ ಮಾರ್ಕೆಟ್ ನಲ್ಲಿ ನಮ್ ಬೆಂಗಳೂರು ಶುಂಠಿ ಗುಣಮಟ್ಟ ಚೆನ್ನಾಗಿದೆ, ಹಂಗಾಗಿ ಬೇಡಿಕೆ ಹೆಚ್ಚಿದೆ. ಬಾಕಿ ಇರೋ ಶುಂಠಿಗಳಿಗಿಂತಲೂ ನಮ್ಮ ಶುಂಠಿಗೆ 2-3 ರೂಪಾಯಿ ಕೆಜಿಗೆ ಜಾಸ್ತಿ ಮಾರ್ತಾರೆ. ಹೌದಾ? ಹಾಗಾಗಿ ಕರ್ನಾಟಕದಲ್ಲಿ ಎಷ್ಟು ವರ್ಷ ಶುಂಠಿ ಬೆಳೆದ್ರು ಅದಕ್ಕಾದ ಬೆಲೆ ಇದ್ದೇ ಇದೆ ಅಲ್ವಾ? ಹೌದು ಹೌದು. ನೋಡಿ ನೋಡಿ, ಅಂದ್ರೆ ಅದರ ಸುವಾಸನೆ, ರುಚಿ ಮತ್ತು ಇತರೆ ಸಂಗತಿಗಳಲ್ಲಿ ಜನ ಗಮನಿಸ್ತಾರೆ, ಇಷ್ಟಪಡ್ತಾರೆ. ಅಸ್ಸಾಂ ಕಡೆ ಎಲ್ಲ ಬೆಳೆಯೋದು ಒಂಥರ ಆಲೂಗಡ್ಡೆ ಟೈಪ್ ಇರ್ತದೆ. ಓಹೋ, ಅದ್ರ ಟೇಸ್ಟ್ ಇರೋದಿಲ್ಲ, ಬಾರಿ ದಪ್ಪ ಇರುತ್ತೆ ಶುಂಠಿ ಅಂತ ಹೇಳ್ಬೋದು. ಅದ್ರ ಯಾವ್ದೇ ಗುಣಮಟ್ಟಗಳು ಓಹೋ, ಅದ ಖಾರದ ಅಂಶ ಸುವಾಸನೆ ಅದೆಲ್ಲ ಬೇಕು. ಹೌದು. ಅಂದ್ರೆ ಶುಂಠಿಗೂ ಬಿಸಿಲು ಬೇಕು, ನಮ್ಮ ಈ ವಾತಾವರಣದ ಬಿಸಿಲು ಮತ್ತೆ ಮಣ್ಣು ಅದಕ್ಕೆ ಪೂರಕವಾಗಿದೆ, ಬೇಡಿಕೆಯನ್ನ ಗಳಿಸ್ಲಿಕ್ಕೆ ಅನುಕೂಲ ಆಗಿದೆ ಅಲ್ವಾ? ಹೌದು ಸರ್. ಈಗಾಗಲೇ ಮಾರಾಟ ಆಗಿರೋದೆಷ್ಟು ತಮ್ದು? ಚಿಕ್ಕಮ್ಮ ಇನ್ನೊಂದು 13 ಎಕರೆ ಶುಂಠಿ ಇದೆ ಸರ್, ಬಾಕಿ ಎಲ್ಲ ಮುಗಿದೋಗಿತ್ತು. ಓಹೋ, ಅಂದ್ರೆ ನೀವು ಪ್ರಾರಂಭದಲ್ಲಿ ಮಾರಾಟ ಮಾಡಿದ್ದ ಧಾರಣೆ ಎಷ್ಟಿತ್ತು, ಇತ್ತೀಚೆಗೆ ಕೊಟ್ಟಿದ್ದು ಎಷ್ಟಾಯ್ತು? 1,800 ರೂಪಾಯಿಗೆ ಸ್ಟಾರ್ಟ್ ಮಾಡಿದೆ. ಇವಾಗ 4,350 ರೂಪಾಯಿ ಗಂಟ ಕೊಟ್ಟೆ. ಇನ್ನು ಇರೋದು 6,000 ರೂಪಾಯಿ ಮಾರ್ಕೆಟ್ ಬನ್ನಿ ಅನ್ಕೊಂಡು ಕಾಯ್ಕೊಂಡು ಕೂತೀನಿ. ಓಹೋ, ಈ ತಿಂಗಳು ಕೊನೆಗೆ 6,000 ರೂಪಾಯಿ ಮಾರ್ಕೆಟ್ ಇದೆ. ಬೇಡಿಕೆ ಹೇಗಿದೆ? ಈಗ ನೀವು ಹೇಳಿದ್ರು 1,800 ಇದ್ದಿದ್ದು 4,500 ಆಯ್ತು, ಇನ್ನು 6,000 ಅಂತ ಹೇಳ್ತೀರಿ, 10,000 ತನಕ ಹೋಗುತ್ತೆ ಅಂತ ಹೇಳ್ತಿದ್ರಿ. ಈ ಟೈಮ್ ಡೆಲ್ಲಿ ಸಿಕ್ಕಾಪಟ್ಟೆ ಸೆಕೆ ಇರ್ತದ, ಎವರೇಜ್ 30 ಗಾಡಿ ಶುಂಠಿ ಸೇಲ್ ಆಗುತ್ತೆ ಡೆಲ್ಲಿಲಿ. ಓಹೋ, ಆದ್ರೆ ಬೇಸಿಗೆ ಬಂತು ಅಂತಂದ್ರೆ 8 ಅಥವಾ 12 ಗಾಡಿ ಮೇಲೆ ಸೇಲ್ ಆಗಲ್ಲ, ಯಾಕಂದ್ರೆ ವಿಪರೀತ ಸೆಕೆ ಇರುತ್ತೆ ಆ ಕಡೆ, ಅವಾಗ ಶುಂಠಿ ಯೂಸ್ ಮಾಡೋದು ಕಡಿಮೆ ಆಗುತ್ತೆ. ಆದ್ರೆ ಈ ವರ್ಷದ ಕ್ಲೈಮೇಟ್ ಅಂತ ಗೊತ್ತಿಲ್ಲ, ಇನ್ನೇನು ಅಂತ ಗೊತ್ತಿಲ್ಲ, ಇವಾಗ್ಲೂ ಕಂಪಲ್ಸರಿ 25 ಗಾಡಿ ಶುಂಠಿ ಹೋಯ್ತದೆ. ಮೊನ್ನೆಲ್ಲ 35 ಲೋಡ್ ಶುಂಠಿ ಹೋಗಿತ್ತು, 35 ನಮ್ಮ ಬ್ಯಾಂಗ್ಳೂರ್ 29 ಗಾಡಿ ಇತ್ತು, ಬಾಕಿ ಅಸ್ಸಾಂ ಶುಂಠಿ ಇತ್ತು. ಆದ್ರೂ 100 ರೂಪಾಯಿ ಕೆಜಿ ಕಡಿಮೆ ಮಾಡ್ಲಿಲ್ಲ ಅವರು. ನೋಡಿ ನೋಡಿ, ಇವತ್ತು 23 ಗಾಡಿ ಇದೆ. ಓಹೋ, ಏನಿದ್ರು 105 ರೂಪಾಯಿಗೆ ಮಾರ್ತಾರೆ ನೋಡಿ. ಹಂಗಾಗಿ ಯಾವ್ದೇ ಕಾರಣಕ್ಕೂ ಬೇಡಿಕೆ ಕಡಿಮೆ ಬರೋದಿಲ್ಲ. ಮತ್ತೆ ಏಪ್ರಿಲ್ ತಿಂಗಳಿಂದ ಎಲ್ಲ ಕಡೆ ಆಂಧ್ರ ತಮಿಳ್ನಾಡು ಕಡೆ ಎಲ್ಲ ಮದುವೆ ಸ್ಟಾರ್ಟ್ ಆಗುತ್ತೆ, ಇನ್ನು ಹೆಚ್ಚು ಖರ್ಚಾಗುವಂತ ಮೂಮೆಂಟ್ ಅಲ್ವಾ? ಆಚೆ ವರ್ಷದ ಖರ್ಚಿಗೂ ಈ ವರ್ಷದ ಖರ್ಚಿಗೂ ಏನ್ ವ್ಯತ್ಯಾಸ ಅನಿಸುತ್ತಾ? ಅಥವಾ ಕಳೆದ ವರ್ಷದ ಖರ್ಚಿಗಿಂತ ಈ ವರ್ಷದ ಖರ್ಚು ಜಾಸ್ತಿ ಬರುತ್ತೆ ಸರ್. ಓಹೋ, ಕಳೆದ ವರ್ಷ ನಮಗೆ ಬೀಜ ಶುಂಠಿ 1,300 ರೂಪಾಯಿ ರೇಟಿಗೆ ಸಿಕ್ತು, 800 ರೂಪಾಯಿ ಮಾರ್ಕೆಟ್ ಇತ್ತು, ಪ್ಲಸ್ 500 ರೂಪಾಯಿ ಕೊಟ್ಟು ತಂದವು. ಈ ವರ್ಷ ಸ್ಟಾರ್ಟಿಂಗ್ ನಲ್ಲಿ 2,000 ರೂಪಾಯಿ ಮಾರ್ಕೆಟ್ ಇರೋತ್ತಿಗೆ 4,300 ರೂಪಾಯಿ ಇತ್ತು. ಆವಾಗ 1 ಎಕರೆಗೆ 30 ಚೀಲ ಶುಂಠಿ ಅಂದ್ರೆ 3,000 ಜಾಸ್ತಿ ಅಂದ್ರೆ 90,000 ರೂಪಾಯಿ 1 ಎಕರೆಗೆ, ಅದೇ ಜಾಸ್ತಿ ಬಂತು. ನಿಮ್ದೇ ಬಿತ್ತನೆ ಶುಂಠಿ ಅಂತ ಇಟ್ಕೊಂಬಲ್ವಾ? ಈ ವರ್ಷ ಅಷ್ಟು ಯೋಗಿ ಆಗಿರ್ಲಿಲ್ಲ, ಅದಕ್ಕಿಂತ ಉತ್ತಮವಾದಂತ ಹುಡ್ಕೊಂಡು ಹೋಗಿ ಅದನ್ನ ತಂದೆ. ಓಹೋ, ನೋಡಿ ಇಷ್ಟೊಂದು ನೀವು ಅನುಭವ ಇಟ್ಕೊಂಡು ನಮ್ದೇ ಸರಿ ಇಲ್ಲ ಅಂತ ಅನ್ಕೊಂಡು ಬೇರೆದನ್ನ ಹುಡ್ಕೊಂಡು ಹೋಗಿ. ಯಾಕಂದ್ರೆ ಒಂದ್ ಗಾದೆ ಇದೆ, ಬೀಜದ ಫಲ ಅಷ್ಟು ಟೈಪ್ ಅಂತ, ಬೀಜ ಉತ್ತಮವಾಗಿದ್ರೆ ಬೆಳೆ ಉತ್ತಮ ತೆಗಿಯಕಾಗೋದು. ಅದರಿಂದ ಬೀಜದಲ್ಲಿ ಯಾವ್ದೇ ತರದ ಲಾಭ ನೋಡ್ಬೋದು. ಮತ್ತೆ ಗುಣಮಟ್ಟದ ಬೀಜ ತಂದು ಹಾಕೊಂಡು ಅವಾಗ ಅವ್ರು ಹೇಳೋದು ಮಾರ್ಕೆಟ್ ಕೊಡ್ಬೇಕಾಯ್ತದೆ. ಹೌದು, ನಿಜ. ಜನವರಿನಲ್ಲಿ 2,000 ರೂಪಾಯಿ ಮಾರ್ಕೆಟ್ ಇದ್ದಿದ್ದು, ಆವಾಗ ವ್ಯಾಪಾರ ಮಾಡ್ಬೇಕಾದ್ರೆ 4,300 ರೂಪಾಯಿ ನಂಗೆ ತಗೊಂಡೆ. ನೋಡಿ, ಈ ಸಾರಿ ಬಿತ್ತನೆದು ಹುಡುಕಿ ಇಟ್ಕೊಂಡಿದಿರ? ಇಲ್ಲ, ಇವಾಗ ಎಲ್ಲ ನಡ್ತಾ ಇದೀನಿ ಸರ್. ಇವಾಗ ನಟ್ಟು ಬಾಕಿ ಬರೋ ಬೀಜ ಶುಂಠಿಗಳೆಲ್ಲ ಚೀಲಕ್ಕೆ 7,000 ರಿಂದ 10,000 ರೂಪಾಯಿ ಗಂಟ ಮಾರ್ಕೆಟ್ ನಡೀತಾ ಇದೆ. ನೆಟ್ಟು ಬಾಕಿ 10 ಚೀಲ 15 ಚೀಲ 50 ಚೀಲ ಕೆಲವ್ರು ಬಾಕಿ ಬರುತ್ತೆ, ಕೆಲವ್ರಿಗೆ ನಟ್ಟವ್ರಿಗೆ ಶುಂಠಿ ಬೀಜ ಶಾರ್ಟೇಜ್ ಬರ್ತದೆ. ಆ ಮಾರ್ಕೆಟ್ ನಲ್ಲಿ ನಡೀತಾ ಇದೆ ಮಾರ್ಕೆಟ್. ಈ ವರ್ಷ ಎಷ್ಟು ಹಾಕಿದ್ರಿ? 45 ಎಕರೆ ಇದೆ. 45 ಎಕರೆ, ಹೋದ ವರ್ಷ ಹಾಕಿದ್ದು 43 ಎಕರೆ ಇತ್ತು. 43 ಎಕರೆ. ಈ ವರ್ಷ ಹಾಕಿದ್ ಹೇಳಿದ್ರೆ ಹುಣಸೂರದು ಮತ್ತೆ ಅರ್ಕಲ್ಗುಡ್ಡ? ಈ ವರ್ಷ ಹಾಕ್ತಾರ ಹುಣಸೂರದು. ಸರಿ, ನಾನು ಹೆಸರಿ ಕೋಟೆ ಸರ್ಗೂರ್ಲ ಹಾಕಿದ್ದೆ, ಮತ್ತೆ ಇಲ್ಲಿ ಪುಟ್ಟಣ ಕಣಗಾಲ್ ಊರಿದ್ರು ಪಕ್ಕ ಕೋಟೆನ್ ಕುಪ್ಪಲು ಅಂತ, ಅದೇ ಅಲ್ಲೊಂದ್ 8 ಎಕರೆ, ಬಾಕಿ 33 ಎಕರೆ ಸರ್ಗು ಅಲ್ಲಿ ಹಾಕಿದ್ದೆ. ಓಹೋ, ಶುಂಠಿ ನಿಮ್ಮನ್ನ ಬಿಟ್ಟಿಲ್ಲ, ನೀವು ಶುಂಠಿನೂ ಬಿಟ್ಟಿಲ್ಲ. ಹೌದು ಸರ್, ನಮ್ಮನ್ನ ನಂಬಿ ಸುಮಾರು ಜನಗಳು ಇದ್ದಾರೆ, ಅವ್ರಿಗೆಲ್ಲ ಕೆಲಸಗಳು ಕೊಡ್ಬೇಕಲ್ಲ ಸರ್. ಅಲ್ವಾ, ಹೌದು ಅದೊಂದು. ಮತ್ತೆ ನೀವು ಬಹಳ ಇಷ್ಟಪಟ್ಟು ಅದರಲ್ಲಿ ತೊಡಸ್ಕೊಂಡಿರೋದ್ರಿಂದ ಹೊರೆ ಅಂತ ಅನ್ಸೋದಿಲ್ಲ. ಹೌದು ಸರ್, ಹೌದು. ಮತ್ತೆ ಕಳ್ಕೊಂಡಿದ್ರಿ ಒಂದಲ್ಲ 4 ಸಾರಿ ಅಲ್ವಾ? ಹೌದು ಸರ್, 3 ವರ್ಷ ಕಂಪಲ್ಸರಿ ಲಾಸ್ ಅಲ್ಲಿ ಇದ್ದವು. ಹಾ ನೋಡಿ, ಹೋದ ಲಾಸ್ಗಳೇನು ಮಾಡಕ್ಕಾಗಲ್ಲ, 1 ವರ್ಷ ಏನಾದ್ರು ಒಂದ್ ಸ್ವಲ್ಪ ಮಾರ್ಕೆಟ್ ಸಿಕ್ಕಿದ್ರೆ ಎಲ್ಲಾರು ಕವರ್ ಆಗಿ ನೀಟ್ ಆಗ್ಬೋದು. ಆದ್ರೆ ಈ ವರ್ಷ ಸಿಕ್ಕಾಪಟ್ಟೆ ಜನಗಳು ಶುಂಠಿ ಹಾಕಿದ್ದಾರೆ. ಓಹೋ, ಹಂಗಾಗಿ 1 ವರ್ಷ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಈ ತಿಂಗಳಲ್ಲಿ ಉತ್ತಮ ಮಾರ್ಕೆಟ್ ಬರುತ್ತೆ, ಅದಾದ್ಮೇಲೆ ಮಾರ್ಕೆಟ್ ಬಿದ್ದೋಗುತ್ತೆ. ಓಹೋ ಹೋ ಹೋ, ಮತ್ತೆ ನೀವು ಹೇಳಿದಂಗೆ ಈಗ ಅತಿಯಾದ ಮಳೆ ಆಯ್ತು ಅಂದ್ರೆ ಹೋಯ್ತು, ಮತ್ತೆ ಮಳೆ ಕೊರತೆ ಆಯ್ತು ಅಂದ್ರೂ ಸರಿಗೆ ಶುಂಠಿ ಬರಲ್ಲ ಅಲ್ವಾ? ಹೌದು ಸರ್, ನೀರು ಬೇಕೇ ಬೇಕು ಶುಂಠಿಗೆ. ಹೌದು ಸರ್, ಈ ವರ್ಷ ಎಲ್ಲರೂ ನೀರು ಹೊಡೆಯೋದ್ರಿಂದ ಸುಮಾರು ಕಡೆ ನೀರು ಕಡಿಮೆ ಆಗ್ತಾ ಇದೆ. ಹಾ ನೋಡಿ, ಅದೇ ಸ್ಟಾರ್ಟಿಂಗ್ ಅಲ್ಲಿ ಮಳೆಗಾಲದಲ್ಲೆಲ್ಲ ಹೊರದು ಬೋರ್ಗಳು, ಇವಾಗ ನೀರು ಇಲ್ಲ ಅಂತ ಅಂತ ಇದಾರೆ ಜನಗಳು. ನಾವು ಅನ್ಕೊಂಡಂಗೆ ಕೆಲವೊಂದ್ ಸಾರಿ ಆಗ್ತೈತೆ ಅನ್ನೋದಕ್ಕಿಂತ ಪ್ರಯತ್ನಗಳು ಮಾಡ್ತಾ ಹೋಗ್ತಾರೆ, ಕೆಲವೊಂದ್ ಸಾರಿ ನಿಸರ್ಗನೇ ಅಡ್ಡಿ ಮಾಡುತ್ತೆ, ತೊಂದರೆ ಮಾಡುತ್ತೆ. ಪ್ರಯತ್ನ ನಮ್ಮದು ಸರ್, ಬಾಕಿ ಎಲ್ಲ ನಿಸರ್ಗದ ಮೇಲೆ. ಹೌದು ಹೌದು ಹೌದು. ಮತ್ತೆ ಈಗ ಅರ್ಶಿನ ಗುಪ್ಪೆ ಹತ್ರ ಬಟರ್ ಫ್ರೂಟ್ ಹಾಕೊಂಡಿದ್ರಿ, ಹೇಗಿದೆ ಬೆಳವಣಿಗೆ? ಮತ್ತೆ ಈ ಸಾರಿ ಏನಾದ್ರು ಈ ಜೂನ್ ಬಂದ್ರೆ 3 ವರ್ಷ ತುಂಬುತ್ತೆ ಗಿಡಗಳಿಗೆ. ಹಾ ಹಾ, ಆದ್ರೂ ಕಾಣಿ ಫಸಲು ನನಗೆ ಈ ವರ್ಷ ಒಂದು 2.5 ಲಕ್ಷ ರೂಪಾಯಿದು. ಇವಾಗ ಮಾರ್ಕೆಟ್ ರೇಟ್ 125 ರೂಪಾಯಿ ಇದೆ ಕೆಜಿ ಇವತ್ತಿನ ಮಾರ್ಕೆಟ್. ಈಗ ನೀವು ಮಾರಾಟ ಶುರು ಮಾಡಿದ್ರಿ? ಹೌದು. ಎಲ್ಲ ಹಾಸ್ತಳಿ ಅಲ್ವಾ? ಹಾಕ್ಸಿಲ್ಲ ಸರ್, ಭಾರಿ ರೇಟ್ ಇದೆ. ಅದಕ್ಕೆ ಒಂದು 10 ಗಿಡ ಮತ್ತೆ ಬಡ್ ಮಾಡೋಣ ಅನ್ಕೊಂಡು ತಂದು ನೆಟ್ಟಿದ್ದೀನಿ. ಅದು 1,000 ರೂಪಾಯಿ ಗಿಡ ಹೇಳುತ್ತೆ ರೇಟ್. ಓ, ಹಾಸ್ ಹಾಕಿಲ್ವಾ ನೀವು ಪೂರ್ಣ ಸರ್? ಒಂದು 10 ಗಿಡ ಇದೆ ಅಷ್ಟೇ. ಇನ್ ಯಾವ್ದು ತಳಿ ಅಂತ ಅನ್ಕೊಂಡು? ಇಲ್ಲಿ ಗಂಟೆ ಅದಕ್ಕೆ ಹೆಸರು ಬರಲಿಲ್ಲ ಸರ್. ಒಂದು 17 ವೆರೈಟಿ ಬಟರ್ ಫುಡ್ ಬರುತ್ತೆ. ಅದಕ್ಕೆ ಮಾವಿನ ನಂತರ ಹೆಸರುಗಳು ಇನ್ನೂ ಹಾಕ್ಲಿಲ್ಲ. ಓಹೋ, ಇವಾಗ ಚಟ್ಟಲ್ಲಿ ಅವರು ಯಾವ್ದೊಂದು ಕಂಡು ಅರ್ಕ 18 ಅಂತ ಏನೋ ಒಂದು ಹೆಸರು ಹಾಕೋರು ಅಷ್ಟೇ ಅಲ್ಲದೆ ಇದಕ್ಕೆ ಹೆಸರು ಬೇರೆ ಹಾಕ್ಲಿಲ್ಲ ಸರ್. ಅಮೆರಿಕದ ಹಾಸು ಅದ ರೇಟ್ಗೆ ಅದೊಂದು ಹೆಸರು ಕರೀತಾರೆ. ಹೌದೌದು, ಇಂಡಿಯಾದಲ್ಲಿ ಒಂದು 17 ವೆರೈಟಿ ಬರುತ್ತೆ ಇದು. ಓಹೋ, ನೀವು ಈಗ ಹಾಕಿರೋದೆಲ್ಲ ಎಂತ ತಳಿ ಅಂತ ಅಥವಾ ಏನಾದ್ರೂ? ನನ್ನದ್ರಲ್ಲಿ ಒಂದು 10-12 ತಳಿ ಇದೆ ಸರ್, ಎಲ್ಲ ಬಟರ್ ಫುಟ್ ಅಂತ ಇರ್ತೀವಿ ಅಷ್ಟೇ. ಓಹೋ, ಅಂದ್ರೆ ಬೇರೆ ಬೇರೆ ಹಣ್ಣಿನ ಗಾತ್ರ, ಹಣ್ಣಿನ ಉದ್ದ, ಹಣ್ಣಿನ ಶೇಪ್ ನಲ್ಲಿ ಅದನ್ನ ನಿರ್ಧಾರ ಮಾಡಬಹುದು. ಓಹೋ, ಒಂದೊಂದು ಹಣ್ಣಿನ ಗಾತ್ರಕ್ಕೂ ಅದರ ಶೇಪ್ಗೂ ತಕ್ಕದಾಗೆ ಎಲೆಯಲ್ಲೂ ವ್ಯತ್ಯಾಸಗಳು ಇರುತ್ತೆ ಅಲ್ವಾ? ಹೌದು. ಮತ್ತೆ ಕೊಡೋ ಹಣ್ಣಿನ ಒಂದು ಸಮಯನೂ ವ್ಯತ್ಯಾಸ ಆಗ್ಬೋದು ನಿಮ್ಗೆ. ಯಾವಾಗ್ಲಿಂದ ಶುರುವಾಯ್ತು ನಿಮ್ಗೆ ಕಟಾವು? ಸರ್, ಇದರಲ್ಲಿ ಅಂತಂದ್ರೆ ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ಹೂ ಬಿಡುವಂತ ಗಿಡಗಳಿಗೆ ಉತ್ತಮ ಮಾರ್ಕೆಟ್ ಸಿಗುತ್ತೆ. ಆಗಸ್ಟ್ ಇಂದ ಸ್ಟಾರ್ಟ್ ಆದ ಹೂ ಚಿಕ್ಕಮ್ಮಿ ಫೆಬ್ರವರಿ ಗಂಟನು ಹೂ ಬಿಡ್ತಾನೆ ಇರ್ತದೆ ಒಂದೊಂದು ವೆರೈಟಿ. ಈ ಫೆಬ್ರವರಿಲೆಲ್ಲ ಬಿಡುವಂತ ಹೂಗಳಲ್ಲಿ ಕಾಯಿ ಸಿಕ್ಕಾಪಟ್ಟೆ ಜಾಸ್ತಿ ಇರ್ತದೆ, ಆದ್ರೆ ಅದಕ್ಕೆಲ್ಲ ರೇಟ್ ಸಿಕ್ಕಲ್ಲ. ಒಳ್ಳೆ ಮಳೆಗಾಲದಲ್ಲಿ ಬರುತ್ತೆ ಅದು. ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ನವೆಂಬರ್ ನಲ್ಲಿ ಹೂ ಬಿಟ್ಟು ಕಾಯಿ ಆದ್ರೆ ಅದಕ್ಕೊಳ್ಳೆ ರೇಟ್ ಸಿಗುತ್ತೆ. ಈಗ ನಿಮ್ದು ಎಲ್ಲಿವರೆಗೂ ಇನ್ನು ಸಿಗ್ಬೋದು ಫಸಲು? ನಂದು 2.5 ಕ್ವಿಂಟಲ್ 125 ರೂಪಾಯಿ ಅನ್ಕೊಂಡು ಇವಾಗ ಕೀಳಕ್ ಜನ ಬಂದವ್ರೆ. ಓಹೋ, 100-150 ಕೆಜಿ ಆಗ್ಬೋದು. ಓಹೋ, ಇನ್ನು ನನಗೂ ಸಿಕ್ಕುತ್ತೆ ಸರ್, ಒಂದು ಸೆಪ್ಟೆಂಬರ್ ಅಕ್ಟೋಬರ್ ಗಂಟ ಬರುತ್ತೆ. ನೋಡಿ, 3 ವರ್ಷಕ್ಕೆ 100,000 ರೂಪಾಯಿ ದುಡ್ಡು ಕಾಣ್ತಾ ಇದ್ರಿ, ಎಷ್ಟು ಎಕರೆ ಅಂತ ಹೇಳ್ತೀರಿ? ನನ್ನ ಗೆಸಿಂಗ್ ಪ್ರಕಾರ 1 ವರ್ಷ ಒಂದು 25-30 ಲಕ್ಷ ರೂಪಾಯಿ ಅಂತ ಕೇಳ್ತೀನಿ ಸರ್. ಎಷ್ಟು ಪ್ರದೇಶ ಅದು? 18 ಎಕರೆಗೆ ಹಾಕಿದ್ದೀನಿ ಸರ್. 18 ಎಕರೆಯಲ್ಲಿ ಬಟರ್ ಫ್ರೂಟ್ ಹಾಕೊಂಡಿದ್ರಿ, ಮತ್ತೆ ಮಧ್ಯ ಬೆಳೆಗಳನ್ನು ಬೆಳ್ಕೊಂತೀರಲ್ವಾ? ಮಧ್ಯ ಒಂದು ಮಾತ್ರ 30 ಅಡಿಗೆ ಒಂದು ಸಿಲ್ವರ್ ಹಾಕಿದೀನಿ. ಬಟರ್ ಫ್ರೂಟ್ ನಿಮ್ಗೆ ನೆರಳು ಅಷ್ಟು ಉತ್ತಮ ಅಲ್ಲ. ಹೌದು, ನೆರಳು ಬೇಕು, ತುಂಬಾ ಬಿಸಿಲು ಬೇಕು. ಅದಕ್ಕೆ ಬಿಸಿಲು ಬೇಕು, ಮತ್ತೆ ನೀರನ್ನು ಹೌದು. ನಿಜ, ಒಂದು ವಿನೂತನವಾದ ಪ್ರಯತ್ನ. ಅಲ್ಲಿ 18 ಎಕರೆಯಲ್ಲಿ ಮೊದಲು ಶುಂಠಿಯನ್ನು ಬೆಳ್ಕೊಂಡ್ರೆ ಅಲ್ವಾ? 18 ಎಕರೆಯಲ್ಲಿ ಕಾಫಿ ಗಿಡ ಇತ್ತು ಸರ್. ಕಾಫಿ ತೋಟನ ತೆಗೆದು ನಾನು ಶುಂಠಿ ಬೆಳೆದು ಮತ್ತೆ ಬಟರ್ ಫ್ರೂಟ್ ಹಾಕಿದೀನಿ. ಓಹೋ, ಈಗ ಮತ್ತೆ ಶುಂಠಿ ಹಾಕ್ಲಿಕ್ಕೆ ಅಲ್ಲಿ ಜಾಗ ಸೂಕ್ತ ಆಗಲ್ಲ ಅಲ್ವಾ? ಇನ್ನ ಆಗಲ್ಲ, 1 ವರ್ಷಕ್ಕೆ ಪೂರ್ತಿ ಕವರ್ ಆಗುತ್ತೆ ಗಿಡ. ಸ್ವಲ್ಪ ಹತ್ತಿರನೇ ಹಾಕೊಂಡಿದ್ರಿ ನೀವು ಅಲ್ವಾ? 15 ಅಡಿಗೆ ಹಾಕಕ್ ಕೇಳಿದ್ರು, 15 ಅಡಿಗೆ ಹಾಕಿದೀನಿ. ನೋಡಿ, ಒಂದು ಕೃಷಿಯಲ್ಲಿ ಹೀಗೂ ಸಾಗ್ಬೋದು ಅನ್ನೋದಕ್ಕೆ ಬೇಬಿ ಅವರು ಒಳ್ಳೆ ಉದಾಹರಣೆ ಅಂತ ನಾವು ಬಹಳ ಕಡೆ ಹೇಳ್ತಾ ಇರ್ತೀವಿ. ಅದೊಂಥರ ನೀವು ಆಸಕ್ತಿನ ಕಮ್ಮಿ ಮಾಡ್ಕೊಂಡಿಲ್ಲ, ಮತ್ತೆ ಏರಿಳಿತಗಳ ಮಧ್ಯದಲ್ಲಿನು ಖುಷಿಯಾಗಿ ಅರ್ಥಪೂರ್ಣವಾಗಿ ಸಾಗ್ತದ್ರಿ. ನಿಮ್ಮ ಅನುಭವಗಳನ್ನು ಬಹಳ ಮುಕ್ತವಾಗಿ ಹಂಚ್ಕೊಳ್ತೀರಿ, ಬಹಳ ಸಂತೋಷ ಆಗುತ್ತೆ ನಿಮ್ಮ ಈ ವ್ಯಕ್ತಿತ್ವ. ಕೆಳಗ್ರೆ, ಇದುವರೆಗೆ ಕುಶಾಲನಗರ ಹತ್ರ ಇರುವ ಅರಶಿನಗುಪ್ಪೆ ಸಮೀಪ ತೋಟ ಮಾಡಿರುವ MT ಬೇಬಿ ಅವರು ಶುಂಠಿಯಲ್ಲಿ ನೈಪುಣ್ಯತೆಯಿಂದ ತೊಡಿಸಿಕೊಂಡು ಬಂದವರು. ಹಾಗೆ ಬಟರ್ ಫ್ರೂಟ್ ಅನ್ನು ಹಾಕಿ 3 ವರ್ಷಗಳ ಈ ಒಂದು ಅವಧಿಯಲ್ಲಿ ಈ ವರ್ಷ ಕಟಾವು ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಅನುಭವಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡ್ರು. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕಾರ್ಯಕ್ರಮ ಕೃಷಿ ಮಾಹಿತಿ. ರೈತ ಬಾಂಧವರೇ, ಕೇಳುಗರೆ, ಕೊಡಗು ಜಿಲ್ಲೆಯಲ್ಲಿ ಸುವರ್ಣಗಡ್ಡೆ, ಶುಂಠಿ, ಮರಗೆಣಸು, ಸಿಹಿಗೆಣಸು ಈ ರೀತಿಯ ಬೆಳೆಗಳನ್ನು ರೈತರು ಅಲ್ಲಲ್ಲಿ ಸಾಗುವಳಿ ಮಾಡ್ತಾರೆ. ಈ ಬೆಳೆಗಳಿಗೆ ಮಣ್ಣಿನಲ್ಲಿ ಉತ್ತಮವಾದ ಪ್ರಮಾಣದಲ್ಲಿ ಸಾವಯವದ ಅಂಶ ಇರಬೇಕು, ಹಾಗೆ ಆರೈಕೆ ಚೆನ್ನಾಗಿದ್ದಷ್ಟು ಇಳುವರಿ ನಾವು ಅಂದ್ಕೊಂಡಂತೆ ಕೈ ಸೇರುತ್ತೆ. ಈ ಹಿನ್ನೆಲೆಯಲ್ಲಿ ಅನುಭವಿ ಕೃಷಿಕ ಸೋಮವಾರಪೇಟೆ ತಾಲೂಕು ತೊರೆನೂರು ಸಮೀಪದ ಚಿಕ್ಕ ಆಳ್ವಾರ ಗ್ರಾಮದ ಡಿಆರ್ ಪ್ರೇಮಕುಮಾರ್ ಅವರನ್ನ ನಾವು ಮಾತನಾಡಿಸಿ ಅವರ ವಿಚಾರಗಳನ್ನ ಪಡೆದುಕೊಂಡು ಪ್ರಸಾರ ಮಾಡ್ತಿದ್ದೀವಿ. ಸೋಮವಾರಪೇಟೆ ತಾಲೂಕಿನಲ್ಲಿ ನೂರಾರು ಜನ ಸುವರ್ಣಗಡ್ಡೆಯನ್ನು ಬೆಳೀತಾರೆ, ಹಾಗೆ ಶುಂಠಿಯನ್ನು ಸೋಮವಾರಪೇಟೆ ತಾಲೂಕಲ್ದಲ್ಲೇ ಇತರೆ ತಾಲೂಕುಗಳಲ್ಲೂ ಸಾಗುವಳಿ ಮಾಡಲಾಗ್ತಾ ಇದೆ. ಕೆಲವೊಮ್ಮೆ ಸುವರ್ಣಗಡ್ಡೆಗೆ ಅತ್ಯುತ್ತಮವಾದ ಬೆಲೆ ಲಭಿಸೋದಿದೆ, ಶುಂಠಿಗೂ ಅಷ್ಟೇ ದಾಖಲೆಯ ಬೆಲೆಯನ್ನ ರೈತರು ಪಡ್ಕೊಂಡು ಲಕ್ಷಾಂತರ ರೂಪಾಯಿ ಹಣವನ್ನ ಗಳಿಸಿದ್ದಾರೆ. ಈ ಎರಡೂ ಬೆಳೆಗಳನ್ನ ಹೇಗೆ ಸಾಗುವಳಿ ಮಾಡಬೇಕನ್ನೋದ್ರ ಬಗ್ಗೆ ಈಗ ಪ್ರೇಮ್ ಕುಮಾರ್ ಅವರು ತಮ್ಮ ಅನುಭವಗಳನ್ನ ಹಂಚಿಕೊಳ್ತಿದ್ದಾರೆ. ಸುವರ್ಣಗಡ್ಡೆ ಮಂಗಳೂರು ಭಾಗದಲ್ಲಿ ಮತ್ತೆ ಕೇರಳ ಭಾಗದಲ್ಲಿ ಹೆಚ್ಚು ತಿಂತಕ್ಕಂತಹ ಒಂದು ಗೆಡ್ಡೆ ಗೆಣಸು ಅಂತ ಹೇಳ್ತೀವಿ. ಈ ಬೆಳೆ ವಲಸೆ ಬಂದಿದ್ದು ಮಂಗಳೂರು ಭಾಗದಿಂದ ನಮ್ಮ ಸ್ನೇಹಿತರುಗಳು ತಂದು ಬೆಳ್ಕೊಂಡು ಬರ್ತಾ ಇರ್ತಾರೆ. ಇದ್ರ ಬಗ್ಗೆ ನಮ್ಗೆ ಒಂದು 10 ವರ್ಷದಿಂದ ಗೊತ್ತಿರಲಿಲ್ಲ, 10 ವರ್ಷದಿಂದೀಚೆಗೆ ನಮ್ಗೆ ಸ್ವಲ್ಪ ಅನುಭವ ಇದೆ. ದೀರ್ಘಾವಧಿ ಬೆಳೆ ಇದು. ಏಪ್ರಿಲ್ ಮೇ ತಿಂಗಳಲ್ಲಿ ಇದನ್ನ ಬಿತ್ತನೆ ಮಾಡಬೇಕು. ಬಿತ್ತನೆ ಮಾಡಿದಂತ ಸಂದರ್ಭದಲ್ಲಿ ಮಣ್ಣನ್ನ ಫಲವತ್ತಾಗಿ ಒಣಗಿಸಿ ಸಾವಯವ ಗೊಬ್ಬರ ಇರಬಹುದು, ಕೊಟ್ಟಿಗೆ ಗೊಬ್ಬರ ಇರಬಹುದು, ಹಸಿರೆಲೆ ಗೊಬ್ಬರ ಇರಬಹುದು, ಇದನ್ನೆಲ್ಲ ಉಳುಮೆ ಮಾಡಿ ಇದನ್ನ ಒಂದು ಗೆಡ್ಡೆಯಲ್ಲಿ 3-4 ಕಣ್ಗಳು ಬರದೆ ಆ ಕಣ್ಗಳನ್ನ ವಿಭಾಗ ಮಾಡಿ ಸುಮಾರು ಒಂದು ಹೋಳಲ್ಲಿ ಮಿನಿಮಮ್ 1/2 ಕೆಜಿಯಿಂದ 1 ಕೆಜಿ ಹೋಳನ್ನು ನಾವು ಭೂಮಿಗೆ ಬಿತ್ತನೆ ಮಾಡಬೇಕು. ಬಿತ್ತನೆ ಮಾಡಿದ 1.5 ತಿಂಗಳಿಂದ 20 ದಿವಸದಲ್ಲಿ ಅದು ಮೊಳಕೆ ಹೊಡೆದು ಒಳ್ಳೆ ಉತ್ಕೃಷ್ಟವಾಗಿ ಹೊರಬರ್ತದೆ. ಹೊರ ಬಂದಂತ ಸಂದರ್ಭದಲ್ಲಿ ಅದಕ್ಕೆ ನಾವು ನೀರನ್ನ ಉಣಿಸ್ಬೇಕು. ನೀರನ್ನ ಮೈಕ್ರೋ ಮಾಡಬಹುದು ಅಥವಾ ಡ್ರಿಪ್ ಇರಿಗೇಷನ್ ಮಾಡಬಹುದು, ಇಲ್ಲ ಅಂತಂದ್ರೆ ತುಂತುರು ಹನಿ ಮಾಡಬಹುದು, ಇಲ್ಲ ಮಳೆ ಆಶ್ರಯದಲ್ಲಿ ಸ್ವಲ್ಪ ಕಮ್ಮಿ ಬರ್ತದೆ. ತುಂತುರು ಮಾಡಿದ್ರೆ ಇಳುವರಿ ಚೆನ್ನಾಗಿ ಬರ್ತದೆ. 1 ಎಕರೆಗೆ 4 ಟನ್ ಬಿತ್ತನೆ ಬೀಜ ಬೇಕು. ಈ 4 ಟನ್ ಬಿತ್ತನೆ ಬೀಜ ಮಾಡಿದಂತ ಸಂದರ್ಭದಲ್ಲಿ ನಮಗೆ ಕೈ ಸಿಗೋದು 25-26 ಟನ್ ಅಷ್ಟು ನಮಗೆ ಒಂದು ಬೆಳೆ ಸಿಗುತ್ತೆ. ಅವಶ್ಯಕತೆ ಆದ ನಂತರ ಅದನ್ನ ಬಿತ್ತನೆ ಮಾಡಿ ಸರಿಯಾದ ರೀತಿ ಅದಕ್ಕೆ ಪೋಷಣೆ ಪಾಲನೆ ಮಾಡಿದಂತ ಸಂದರ್ಭದಲ್ಲಿ 25-30 ಟನ್ ಇಳುವರಿಯನ್ನು ತೆಗಿಬಹುದು. ಸುವರ್ಣಗೆಡ್ಡೆಗೆ 1 ಕೆಜಿಗೆ ಸುಮಾರು 22-22.5 ರೂಪಾಯಿ ನಮಗೆ ಹೊಲದಲ್ಲೇ ತುಂಬಿಕೊಂಡು ಹೋಗೋರು. ವ್ಯಾಪಾರಸ್ಥರು ನಮ್ಮ ಭೂಮಿಗೆ ಬರ್ತಾರೆ, ಭೂಮಿ ಹತ್ರ ಬಂದು ಆ ಗೆಡ್ಡೆಯನ್ನು ನೋಡಿ ಉತ್ಕೃಷ್ಟವಾಗಿದೆ ಫಲವತ್ತಾಗಿದೆ ಅಂತ ಹೇಳಿ ನಮ್ಮ ಭೂಮಿನಲ್ಲೇ ಅದನ್ನ ಇಳುವರಿ ಮಾಡ್ತಾರೆ. ಸುವರ್ಣಗೆಡ್ಡೆಲಿ ಒಳ್ಳೆ ನಮಗೆ ಆದಾಯ ಬರೋದಂತೂ ನಿಶ್ಚಿತ. ಸುವರ್ಣ ಬೆಳೆ ನಮ್ಮ ಕುಶಲನಗರ ಹೋಬಳಿಲಿ ಕೆಸುಗೆಡ್ಡೆ ಬಂದಾಗ ನಾವು ದುಡ್ಡು ಅಂತ 100,000 ನೋಡ್ತಾ ಇರೋದು ಕಂಠಕೋಶವಾಗಿ ಹೇಳ್ಬೇಕು ಇಷ್ಟಪಡ್ತೀನಿ. ಈಗ ನಮ್ಮ ಭಾಗದಲ್ಲಿನು ಸಹ ತಿಂತ ಇದ್ದಾರೆ. ಹಾಸನ ಗಡಿ ಭಾಗದಲ್ಲಿ ಇರೋದ್ರಿಂದ ಆಲೂಗೆಡ್ಡೆನೆ ಸ್ವಲ್ಪ ಜಾಸ್ತಿ ಉಪಯೋಗಿಸೋದ್ರಿಂದ ಅದನ್ನ ದೂರ ಮಾಡಿ ಈ ಸುವರ್ಣಗೆಡ್ಡೆ ತಿನ್ಬೇಕು ಅನ್ನೋದು. ಸುವರ್ಣಗೆಡ್ಡೆ ತಿಂದ್ರೆ ಆರೋಗ್ಯಕರವಾಗಿರ್ತದೆ ಅಂತ ಡಾಕ್ಟರ್ ಇರ್ಬೋದು ಮತ್ತೆ ಇತರ ಒಂದು ಆಹಾರ ಸಂಬಂಧಪಟ್ಟ ಅಧಿಕಾರಿಗಳಿಂದ ನನಗೆ ಸ್ವಲ್ಪ ಮಾಹಿತಿ ಇದೆ. ಬಿಳಿ ಮಣ್ಣಲ್ಲಿ ಸುವರ್ಣಗೆಡ್ಡೆ ಬೆಳೆಯಕ್ಕಾಗುದಿಲ್ಲ, ಸ್ವಲ್ಪ ಕಪ್ಪು ಮಣ್ಣು ಫಲವತ್ತಾದ ಮಣ್ಣಲ್ಲಿ ಮಾತ್ರ ಸುವರ್ಣಗೆಡ್ಡೆ ಬೆಳಿಬಹುದು. ಹಾಸನ ಭಾಗದಲ್ಲಿ ಬಿಳಿ ಮಣ್ಣು ಇರೋದ್ರಿಂದ ಅದು ಆಲೂಗೆಡ್ಡೆ ಬೆಳೀತಾರೆ. ಈ ಗೆಡ್ಡೆ ಗೆಣಸುತ್ತಿರೋದ್ರಿಂದ ಆರೋಗ್ಯವನ್ನು ಇರುತ್ತೆ ಮತ್ತೆ ಅದರಲ್ಲಿ ಸಂಬಂಧಪಟ್ಟ ಆರೋಗ್ಯದಲ್ಲಿ ಈಗ ಎಂತ ಡಯಾಬಿಟಿಸ್ ಅದು ಇದು ಅಂತ ಏನೇನು ಹೇಳ್ತಾರೆ ಅಂತ ರೋಗಗಳೆಲ್ಲ ಸ್ವಲ್ಪ ಕಮ್ಮಿ ಆಗ ಸಾಧ್ಯತೆಗಳಂತೂ ಇದೆ. ಪಲ್ಯ ಇರ್ಬೋದು ಮತ್ತೆ ಫಿಂಗರ್ ಚಿಪ್ಸ್ ಅಂತ ಈಗಾಗಲೇ 5-star ಹೋಟೆಲ್ಗಳಲ್ಲೆಲ್ಲ ಮಾಂಸದ ತರನೇ ಅದನ್ನ ಕಟ್ ಮಾಡ್ತಾರೆ. ಕಟ್ ಮಾಡಿ ಅದು ಫಿಂಗರ್ ಚಿಪ್ಸ್ ಅಂತ ಮಾಡಿ 1 ಇಂಚಿಂದ ಹಿಡಿದು 2.5 ಇಂಚ್ ಅವರು ಕ್ವಾಲಿಟಿ ಮಾಡಿರ್ತಾರೆ. ಅದನ್ನ ಮಾಂಸ ಅಂತ ಹೇಳಕ್ಕಾಗಲ್ಲ, ಇದು ಅಂತ ಹೇಳಕ್ಕಾಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ನಾನು ತಿಂದಿದ್ದೀನಿ. ಶುಂಠಿ ಬಗ್ಗೆ ಈಗಾಗಲೇ ಇದು ಕೇರಳ ಭಾಗದ ತುಂಬಾ ಒಂದು ಒಳ್ಳೆ ಬೆಳೆ, ಇದು ದುಡ್ಡಿನ ಬೆಳೆ ಅಂತ ಹೇಳ್ಬೋದು. 2-3 ವರ್ಷದಿಂದ ಇದಕ್ಕೆ ಮಾರ್ಕೆಟ್ ಬೆಲೆ ಸ್ವಲ್ಪ ಕುಸಿತಾ ಇತ್ತು. ಇದು ಕೂಡ ದೀರ್ಘಾವಧಿ ಬೆಳೆ, ಕಡಿಮೆ ಅಂತ ಅಂದ್ರೆ 11 ತಿಂಗಳು ಬೇಕೇ ಬೇಕು ಬಿತ್ತನೆ ಮಾಡ್ಲಿಕ್ಕೆ. ಹಾಗಾಗಿ ಇದು ದೀರ್ಘಾವಧಿ ಬೆಳೆ ಇರೋದ್ರಿಂದ ರೈತರಿಗೆ ಸ್ವಲ್ಪ ತೊಂದರೆ, ಅದು ಕಳೆ ಕಂಟ್ರೋಲ್ ಮಾಡಬೇಕು, ಮತ್ತೆ ನೀರು ಉಣಿಸ್ಬೇಕು, ಗೊಬ್ಬರ ಕೊಡ್ತಾ ಇರಬೇಕು, ಮತ್ತೆ ದನಗಳ ಹಾವಳಿ ಇರ್ಬೋದು, ಮತ್ತೆ ಮೇಕೆಗಳ ಹಾವಳಿ ಇರ್ಬೋದು, ಮತ್ತೆ ಇನ್ನಿತರ ಹಾವಳಿಗಳಿಂದ ಅದನ್ನ ಭದ್ರಪಡಿಸಿಕೊಂಡು ಕಾಪಾಡ್ಕೊಂಡಿರ್ಬೇಕು. ಹಾಗಾಗಿ ಶುಂಠಿ ಬೆಳೆಯೋದ್ರಿಂದ ನಮಗೂ ಸ್ವಲ್ಪ ಲಾಭದಾಯಕ ಅಂತ ಅನಿಸ್ತಾ ಇದೆ. ಶುಂಠಿ ಬೆಳೆ 1 ವರ್ಷ ಬೆಳೆಯೋದ್ರಿಂದ ಶುಂಠಿಯಲ್ಲಿ ಸ್ವಲ್ಪ ಬೇರಿನ ಅಂಶ ಜಾಸ್ತಿ ಇರೋದು, ಅದ್ರಲ್ಲಿ ಹೀಟ್ ಅಂಶ ಜಾಸ್ತಿ ಅಂತ ಇರೋದ್ರಿಂದ ಎಲ್ಲಾ ಮಣ್ಣುಗಳ ಪೋಷಕಾಂಶಗಳನ್ನು ಎಳ್ಕೊಂಡಿರ್ತದೆ. ಅದು ಅದು ಎಳ್ಕೊಂಡಂತ ಸಂದರ್ಭದಲ್ಲಿ ನಾವು ಶುಂಠಿನೇ ಬೆಳೆಯಕ್ಕಾಗೋದಿಲ್ಲ. ಪರ್ಯಾಯವಾಗಿ ಸುವರ್ಣಗೆಡ್ಡೆ ಬೆಳಿಬಹುದು, ಕೆಸುಗೆಡ್ಡೆ ಬೆಳಿಬಹುದು, ತರಕಾರಿ ಬೆಳಿಬಹುದು, ಮತ್ತೆ ಇತರೆ ದವಸ ಧಾನ್ಯಗಳನ್ನ ಬೆಳಿಬಹುದು, ಯಾವ್ದು ಬೇಕಾದ್ರೂ ಬೆಳಿಬಹುದು. ಶುಂಠಿ ಒಂದು ಹೊರತುಪಡಿಸಿ ಬೇರೆ ಬೆಳೆ ಎಲ್ಲ ಬೆಳಿಬಹುದು. ಮತ್ತೆ ಈ ಬೆಳೆ ಬೆಳಿಲಿಕ್ಕೆ ಒಂದು ಮುಖ್ಯವಾದ ಕಾರಣ ಇರ್ತದೆ, ಆ ಮಣ್ಣನ್ನ ನಾವು ಫಲವತ್ತತೆ ಮಾಡಬೇಕು. ಬೇಸಿಗೆ ಕಾಲದಲ್ಲಿ ಅದನ್ನ ಸುಮಾರು 2-3 ತಿಂಗಳು ಮಣ್ಣನ್ನು ಹದಗಳಿಸಬೇಕು. ಹದಗಳಿಸಿ ಸಾವಯವ ಗೊಬ್ಬರ, ಎರೆಹುಳು ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ನಮಗೆ ಹೊರ ರಾಜ್ಯಗಳಿಂದ ಕೋಳಿ ಗೊಬ್ಬರನು ಸಹ ಬರ್ತಾ ಇದೆ. ಕೋಳಿ ಗೊಬ್ಬರನು 10 ಗಂಟೆ ಬಂದಾಗ 1 ಎಕರೆಗೆ ಎಷ್ಟು ಪ್ರಮಾಣದಲ್ಲಿ ಅಂತ ಹೇಳಿ ಅದನ್ನ ನಾವು ಭೂಮಿಗೆ ಹಾಕಿ ಅದನ್ನು ಫಲವತ್ತವಾಗಿ ಉತ್ಕೃಷ್ಟ ಮಾಡ್ತೀವಿ. ಉತ್ಕೃಷ್ಟ ಮಾಡಿ ಅದನ್ನು ಬೆಡ್ ಮಾಡಬೇಕು. ಸುಮಾರು 2 ಅಡಿ ಅಗಲ 1 ಅಡಿ ಎತ್ತರದಲ್ಲಿ ಒಂದು ಬೆಡ್ಗಳನ್ನು ಮಾಡಿ ಆ ಬೆಡ್ಗಳು ನೀರು ಬಸಿದು ಹೋಗ್ಬೇಕು. ರೈತರ ಬಾಂಧವರು ತಿಳ್ಕೊಬೇಕಾದಿಷ್ಟೇ, ಯಾಕಂತ ಹೇಳಿದ್ರೆ ಶುಂಠಿಗೆ ಶೀಘ್ರ ಸೊರಗು ರೋಗ ಬೇಗ ಬರ್ತದೆ. ಶೀಘ್ರ ಸೊರಗು ರೋಗ ಅಂತ ಹೇಳಿದ್ರೆ ಮಣ್ಣಲ್ಲಿ ನೀರು ಯಾವಾಗ ಶುಂಠಿ ಪಕ್ಕದಲ್ಲಿ ನಿಲ್ಲುತ್ತದೋ ಅಂತ ಸಂದರ್ಭದಲ್ಲಿ ಅದರಲ್ಲಿ ಕೊಳೆ ರೋಗ ಅಥವಾ ಶೀಘ್ರ ಸೊರಗು ರೋಗ ಅಂತ ಹೇಳ್ತೀವಿ ಅದು ಬರ್ತದೆ. ಅದನ್ನ ಹೋಗಲಾಡಿಸಬೇಕು ಅಂತಂದ್ರೆ ಶುಂಠಿ ಪಾತಿಲಿ ಯಾವುದೇ ಕಾರಣಕ್ಕೂ 1 ಹನಿ ನೀರು ಸಹ ನಿಲ್ಲಬಾರದು, ಬಸಿದು ಹೋಗ್ಬೇಕು. ಬಸಿದು ಹೋಗೋ ಒಂದು ಕಾಯಕ ಇಟ್ಕೊಂಡು ಮಾಡಿದ್ರೆ ಮಾತ್ರ ಶುಂಠಿಲಿ ಒಳ್ಳೆ ಬೆಳೆ ಬೆಳೆಯಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಮಳೆ ನೀರಿರ್ಬೋದು, ನಾವು ನೀರು ಉಣಿಸ್ತಿರ್ತೀವಲ್ಲ ಆ ನೀರು ಇರ್ಬೋದು, ಅಲ್ಲಿ ಶೇಖರಣೆ ಆದ್ರೆ ಒಂದು ವಾರದಲ್ಲೇ ಅದು ಕಾಯಿಲೆ ಬರ್ತಕ್ಕಂತ ಸನ್ನಿವೇಶಗಳು ಇರ್ತದೆ. ಕೊಟ್ಟಿಗೆ ಗೊಬ್ಬರನೇ ಆದಷ್ಟು ಬಳಸಬೇಕು. ಕೊಟ್ಟಿಗೆ ಗೊಬ್ಬರ, ಎರೆಗೊಬ್ಬರ, ಹಸರೆಲೆ ಗೊಬ್ಬರ, ಕೋಳಿ ಗೊಬ್ಬರ, ಹೊರ ರಾಜ್ಯಗಳಿಂದ ತಮಿಳ್ನಾಡಿರ್ಬೋದು ಕೇರಳದಿಂದ ಇರ್ಬೋದು ಕೊಟ್ಟಿಗೆ ಗೊಬ್ಬರ ತರಿಸ್ಕೊಳ್ತಾ ಇದ್ವಿ. ಕೊಟ್ಟಿಗೆ ಗೊಬ್ಬರ ಹಾಕಿ ಅದನ್ನ ನಾವು ಬೆಳೀತಾ ಇದ್ವಿ. ಸಣ್ಣ ಪ್ರಮಾಣದಲ್ಲಿ ಮಾತ್ರ ರಾಸಾಯನಿಕ ಗೊಬ್ಬರ ಬಳಸ್ತೀವಿ. ಅದ್ರ ಜೊತೆಗೆ ಬೇವಿನಂಡಿ ಬೇಕು. ಬೇವಿನಂಡಿಲಿ ಸ್ವಲ್ಪ ಕಹಿ ಅಂಶ ಇರೋದ್ರಿಂದ ಫಲವತ್ತಾಗಿ ಉತ್ಕೃಷ್ಟವಾಗಿ ಮಾಡಕ್ಕೆ ಬೇವಿನಂಡಿ ಮುಖ್ಯ ಪಾತ್ರ ವಹಿಸ್ತದೆ. ಈ ನಿಟ್ಟಲ್ಲಿ ಪ್ರತಿ ಒಬ್ಬ ರೈತ ಬಾಂಧವರು ಬೇವಿನಂಡಿಯನ್ನು ಉಪಯೋಗಿಸೋದು ಅತ್ಯವಶ್ಯಕ ಅಂತ ಹೇಳಿ. ಬೆಂಗಳೂರು ಭಾಗದಿಂದ ಇರ್ಬೋದು, ತಮಿಳ್ನಾಡು ಇರ್ಬೋದು, ಡೆಲ್ಲಿ, ರಾಜಸ್ಥಾನ, ಅಸ್ಸಾಂ, ಒರಿಸ್ಸಾ, ಗುಜರಾತ್, ಹಲವು ರಾಜ್ಯಗಳಿಂದ ಇಲ್ಲಿ ನಮ್ಮಲ್ಲಿ ಬಂದು ತಗೊಂಡೋಗ್ತಾರೆ. ಲಾರಿಗಳೆಲ್ಲ ನೋಡಿರ್ತೀನಿ, ಆ ಲಾರಿಗಳೆಲ್ಲ ರಾಜಸ್ಥಾನದಿಂದ ಇರ್ಬೋದು, ಡೆಲ್ಲಿಯಿಂದ ಇರ್ಬೋದು, ಅಹಮದಾಬಾದ್ ಇಂದ ಇರ್ಬೋದು, ಮತ್ತೆ ಬಾಂಬೆಯಿಂದ ಇರ್ಬೋದು, ಕಾಶ್ಮೀರದ ಗಾಡಿಗಳು ಸಹ ಇಲ್ಲಿಂದಾನೇ ಬಂದು ಶುಂಠಿಯನ್ನು ತೆಗೆದುಕೊಂಡು ಹೋಗ್ತಾರೆ. ಶುಂಠಿಗೆ ತುಂಬಾ ಬೇಡಿಕೆ ಇದೆ. ಕೂಲಿ ಕಾರ್ಮಿಕರ ಕೊರತೆ ತುಂಬಾನೇ ನಮ್ಮಲ್ಲಿ ತಾಂಡವಾಡ್ತಾ ಇದೆ. ಹಾಗಾಗಿ ಎಲ್ಲಾ ರೈತ ಬಾಂಧವರು ಆದಷ್ಟು ಅವರವ್ರ ಕೆಲಸ ಮಾಡೋದ್ರಿಂದ ಲಾಭ ಮಾಡಬಹುದು. ಕೃಷಿ ಕಾರ್ಮಿಕರನ್ನೇ ನಂಬ್ಕೊಂಡು ಮಾಡಿದಲ್ಲಿ ಲಾಭದಾಯಕ ಕೃಷಿ ಬೆಳೆ ಅಲ್ಲ ಅಂತ ನನಗೆ ಚೆನ್ನಾಗಿ ಈಗಾಗಲೇ ಮನದಟ್ಟಾಗಿದೆ. ಯಾರ ಬಾಯಲ್ಲಿ ನೋಡಿದ್ರು ಕೃಷಿ ಕಾರ್ಮಿಕರ ನನಗೆ ಜನ ಸಿಕ್ಕಲಿಲ್ಲ, ಬೆಡ್ ಮಾಡಕ್ ಜನ ಸಿಕ್ಕಿಲ್ಲ, ಬಿತ್ತನೆ ಮಾಡಕ್ ಜನ ಸಿಕ್ಕಿಲ್ಲ, ಕೊಟ್ಟಿಗೆ ಗೊಬ್ಬರ ಹೊಡೆಯಕ್ ಜನ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಕೃಷಿ ಕಾರ್ಮಿಕರು ಸಿಕ್ಕಿಲ್ಲ ಅಂತ ಹೇಳಿ ನಾವು ಬೊಬ್ಬೆ ಹಾಕೋದ್ರಿಂದ ಏನು ಪ್ರಯೋಜನ ಇಲ್ಲ. ಕೃಷಿ ಕಾರ್ಮಿಕರನ್ನ ಹೊರತುಪಡಿಸಿ ನಾವು ನಿಟ್ಟಲ್ಲಿ ಕೆಲಸ ಮಾಡಬೇಕು. ಹಾಗಾಗಿ ನಾವು ದಿನದಲ್ಲಿ 24 ಗಂಟೆ ಟೈಮಲ್ಲಿ ಒಂದು 8 ಅವರ್ ಹೊರತುಪಡಿಸಿ ಸುಮಾರು 14-15 ಅವರಿಂದ ನಾವು ಕೃಷಿ ಕೆಲಸ ಮಾಡ್ತೀವಿ. ಯಾಕೆ 15 ಅವರ್ ಕೆಲಸ ಮಾಡ್ತೀವಿ ಅಂತ ನೀವು ಕೇಳ್ಬೋದು. ರಾತ್ರಿ ಎಲ್ಲ ನೀರು ಹೊಡೆಯೋದು ನಮ್ಮ ಸಮಸ್ಯೆ ಇರ್ತದೆ. ಒಂದು 24 ಗಂಟೆ ಟೈಮಲ್ಲೂ ನಾವು ನೀರು ಹೊಡಿತಾ ಇರ್ತೀವಿ. ಹಾಗಿದ್ದಾಗ ರೈತರುಗಳನ್ನ ಅವಲಂಬಿಸೋದು ಕಷ್ಟ. ನಾವೇ ಮಾಡೋದ್ರಿಂದ ನಾವು ದಿನದಲ್ಲಿ 24 ಗಂಟೆ ಟೈಮಲ್ಲಿ ಒಂದು 8 ಗಂಟೆ ರೆಸ್ಟ್ ಮಾಡಿ 16 ಗಂಟೆ ಕೆಲಸ ಮಾಡಿದ್ರೆ ಒಂದು ಕೃಷಿ ಬದುಕು ಚೆನ್ನಾಗ್ತದೆ. ಇಲ್ಲದೆ ಹೋದ್ರೆ ಕೃಷಿ ಬದುಕು ತುಂಬಾನೇ ಕಷ್ಟ. ಸಕಾಲಕ್ಕೆ ಅದು ಬಿತ್ತನೆ ಅದು ಮೊಳಕೆ ಹೊರಗೆ ಬರ್ತದೆ, ಹೊರ ಬಂದಂತ ಸಂದರ್ಭದಲ್ಲಿ ಏನ್ ಕೊಡಬೇಕು, ಮತ್ತೆ 1 ತಿಂಗಳು ಬಿಟ್ಟು ಏನು ಗೊಬ್ಬರ ಕೊಡಬೇಕು, 2 ತಿಂಗಳು ಬಿಟ್ಟು ಏನು ಗೊಬ್ಬರ ಕೊಡಬೇಕು, ಇದನ್ನ ಮನದಲ್ಲಿ ಇಟ್ಕೋಬೇಕು. ಮತ್ತೆ ನೀರನ್ನ ಬಸಿದು ಹೋಗೋ ತರ ವ್ಯವಸ್ಥೆ ಮಾಡಬೇಕು. ಇದರಲ್ಲಿ ತುಂಬಾ ಲಾಸ್ ಆಗೋ ಮಾಟನೂ ಇರ್ತದೆ. ಯಾಕಂತ ಹೇಳಿದ್ರೆ ನಾವು ಬೆಡ್ಗಳನ್ನ ಸರಿಯಾಗಿ ಮಾಡಿ ಅದನ್ನ ಸರಿಯಾದ ಫಲವತ್ತತೆ ಮಾಡ್ದನೆ ಮಾಡಿದಂತ ಸಂದರ್ಭದಲ್ಲಿ 3 ತಿಂಗಳಿಗೆ ತೀವ್ರ ಸ್ವರ್ಗ ರೋಗ ಬಂದು ಹೋಗೋ ಚಾನ್ಸಸ್ ಇರ್ತದೆ. ಯಾವುದೇ ರೈತ ಬಾಂಧವರು ಸಮಗ್ರ ಕೃಷಿ ತೊಡಗಿಸ್ಕೊಳ್ಳಿ. ಯಾವುದೇ ಒಂದು ಬೆಳೆನ ಅವಲಂಬಿಸಿಕೊಂಡು ಹೋಗ್ಬೇಡಿ. ಒಂದು ಬೆಳೆ ಇದ್ದಾಗ ತುಂಬಾ ನಷ್ಟ ಆಗೋ ಸಾಧ್ಯತೆಗಳಿರ್ತದೆ. ಅವ್ರು ಹೇಳದೆ ಕೇಳದೆ ಊರ್ ಬಿಟ್ಟು ಹೋಗೋ ಸಂದರ್ಭನೂ ಇರ್ತದೆ, ಮತ್ತೆ ವಲಸೆ ಹೋಗಿ ಪಟ್ಟಣ ಮತ್ತು ನಗರದಲ್ಲಿ ನೆಲೆಸಬೇಕಾಗ್ತದೆ. ಹಾಗಾಗಿ ಸಮಗ್ರ ಕೃಷಿ ತೊಡಗಿಸ್ಕೊಳ್ಳಿ. ಸಮಗ್ರ ಕೃಷಿ ತೊಡಗಿಸ್ಕೊಂಡ್ರೆ ಕೃಷಿ ಮಾಡೋದು ಒಂದು ಸಾರ್ಥಕತೆ. ನಾವು ನಷ್ಟ ಅಂತ ನಾವು ಹೇಳಕ್ ನಾವು ತಯಾರಿಲ್ಲ. ನನ್ನ ಶ್ರಮ ಎಷ್ಟು ಹಾಕ್ತಾ ಇದೀವಿ, ಮತ್ತೆ ಜಮೀನಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ರೆ, ನಾನೆಷ್ಟು ಓಡಾಡ್ ನಿಮ್ ಜೊತೆ 2 ನಿಮಿಷ ಕೂತ್ಕೊಂಡು ಮಾತಾಡೋಕ್ಕೂ ನಮ್ಗೆ ಸಮಯಗಳಿಲ್ಲ. ಆ ನಿಟ್ಟಲ್ಲಿ ನಾವು ಕೆಲಸ ಮಾಡಬೇಕು ಹೊರತು ನಮ್ಮ ಸಮಯಗಳೆಲ್ಲನೂ ಬೇರೆ ಬೇರೆ ಕಡೆ ವಿನಿಯೋಗಿಸಿದ್ರೆ ಕೃಷಿಯಲ್ಲೇ ಆಗೋದಿಲ್ಲ, ತುಂಬಾ ಕಷ್ಟ ಉಂಟು. ತಮ್ಮ ಎಲ್ಲಾ ದಿನನಿತ್ಯದ ಒಂದು ಕೆಲಸಗಳನ್ನು ತ್ಯಜಿಸಿ ಕೃಷಿಯಲ್ಲೇ ತೊಡಗಿಸ್ಕೊಂಡ್ರೆ ಲಾಭದಾಯಕ. ರೈತ ಬಾಂಧವರೇ, ಇದುವರೆಗೆ ಸುವರ್ಣಗಡ್ಡೆ ಮತ್ತು ಶುಂಠಿ ಈ ಬೆಳೆಗಳ ಸಾಗುವಳಿಯಲ್ಲಿನ ತಮ್ಮ ಅನುಭವಗಳನ್ನು ಪ್ರಸ್ತಾಪ ಮಾಡಿದವರು ಸೋಮವಾರಪೇಟೆ ತಾಲೂಕು ತರೆನೂರು ಸಮೀಪದ ಚಿಕ್ಕ ಆಳ್ವಾರ ಗ್ರಾಮದ ಡಿಆರ್ ಪ್ರೇಮಕುಮಾರ್ ಅವರು. ರೈತ ಬಾಂಧವರೇ, ಗಮನಿಸ್ಕೊಳ್ಳಿ, ಗಡ್ಡೆ ಬೆಳೆಗಳಲ್ಲಿ ನೀರು ಹೆಚ್ಚಾಯ್ತಂದ್ರೆ, ಮಳೆ ಅತಿ ಆಯ್ತಂದ್ರೆ ಕೊಳೆ ರೋಗ ಶುರುವಾಗಿಬಿಡುತ್ತೆ. ಬೆಳೆ ನಿಲ್ಲೋದಿಲ್ಲ. ನೀರಿನಂಶ ಹೊರ ಹೋಗುವಂತೆ, ತೇವ ಹೆಚ್ಚಾಗದಂತೆ ಕಾಲುವೆಗಳನ್ನು ತೆಗೆದುಕೊಳ್ಳೋದು ತುಂಬ ಒಳ್ಳೆಯದು. ಅದರಲ್ಲೂ ತಗ್ಗು ಪ್ರದೇಶಗಳಲ್ಲಿ ಬೆಳೆಯುವ ಈ ಬೆಳೆಗಳಿಗೆ ಸಮಸ್ಯೆ. ಆದಷ್ಟು ನೀರು ಹೊರ ಹೋಗುವಂತಹ ಜಾಗದಲ್ಲಿ ನಿಮ್ಮ ಜಮೀನಿದ್ರೆ ತುಂಬ ಉತ್ತಮ. ಏಕಾಏಕಿಯಾಗಿ ಅತಿಯಾಗಿ ಮಳೆ ಬಂದು ನೀರು 4-6 ದಿನಗಳ ಕಾಲ, 1 ವಾರ 10 ದಿನಗಳ ಕಾಲ ನಿಂತು ಬಿಡುತ್ತಂದ್ರೆ ಬೆಳೆ ಕೊಳತೆ ಹೋಗ್ಬಿಡುತ್ತೆ, ಹಾಕಿದ ಬಂಡವಾಳ ಕೈ ಸೇರೋದಿಲ್ಲ. ಮಾರುಕಟ್ಟೆಯಲ್ಲಿ ಬೆಲೆ ಏರಿಳಿತ ಇದ್ದಿದ್ದೆ. 16 ವರ್ಷಗಳ ಬೆಲೆಯನ್ನ ಗಮನಿಸಿದ್ರೆ 2-3 ವರ್ಷಕ್ಕೊಂದ್ಸಾರಿ ಯಾವುದೇ ಉತ್ಪನ್ನಕ್ಕೂ ಬೆಲೆ ಬಂದಿರೋದಿದೆ, ಅದು ಹಾಗೆ ಉಳಿದಿಲ್ಲ ಅಲ್ವಾ? ಆದ್ದರಿಂದ ಬೇಡಿಕೆಯನ್ನ ಗಮನಿಸಿಕೊಂಡು ಇತಿಮಿತಿಯಲ್ಲಿ ಬೆಳೆಗಳನ್ನ ಸಾಗುವಳಿ ಮಾಡೋದು ಪ್ರಯೋಜನಕಾರಿ. ಹಾಗೆ ಬೆಳೆ ಪರಿವರ್ತನೆಯು ಉಪಯುಕ್ತವಾದದ್ದು. ಹಾಕಿದ ಜಾಗದಲ್ಲೇ ಬೆಳೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಮರು ವರ್ಷ ಅಲ್ಲೇ ಹಾಕಿದರೆ. ಆ ಜಾಗದಲ್ಲಿ ಮತ್ತೊಂದು ಬೆಳೆಯನ್ನ ಹಾಕೊಳ್ಬಹುದು, ಸಾಗುವಳಿ ಮಾಡಿಕೊಳ್ಬಹುದು. ರೈತ ಬಾಂಧವರೇ, ಬೆಳೆಯಲ್ಲಿ ಉತ್ಪಾದನೆ ತುಂಬಾ ಮುಖ್ಯವಾದದಲ್ವಾ? ಅದಕ್ಕೆ ಒಳ್ಳೆಯ ಬಿತ್ತನೆ ಆಯ್ಕೆ, ಜಮೀನನ್ನ ಸರಿಯಾಗಿ ಸಿದ್ಧತೆ ಮಾಡಿಕೊಳ್ಳೋದು, ಸಕಾಲಕ್ಕೆ ಬಿತ್ತನೆ ಕೈಗೊಳ್ಳೋದು, ಕಳೆ ಹತೋಟಿ, ನೀರುಣಿಸೋದು, ನೀರು ಹೆಚ್ಚಾಗದಂತೆ ನೋಡಿಕೊಳ್ಳೋದು, ಮಳೆ ಅತಿಯಾಗಿ ಬಂದಾಗ ಅಲ್ಲಿ ತೇವ ಹೆಚ್ಚು ಕಾಲ ಇಲ್ಲದಂತೆ ಕಾಲುವೆಗಳನ್ನ ಮಾಡಿಕೊಳ್ಳೋದಾಗ್ಲಿ ಅಥವಾ ಆ ನೀರನ್ನ ಹೊರಗಡೆ ಹಾಕೋದಾಗ್ಲಿ ಮಾಡಲೇಬೇಕು. ಕೀಟ ರೋಗಗಳ ಹತೋಟಿಗೆ ಕಡಿಮೆ ಖರ್ಚಿನ ಕ್ರಮಗಳು, ಹಾಗೆ ಗಡ್ಡೆಗಳು ಚೆನ್ನಾಗಿ ರೂಪುಗೊಳ್ಳಲಿಕ್ಕೆ ಮಣ್ಣನ್ನ ಏರ ಹಾಕ್ತಾ ಇರೋದು, ತೋಟಗಳಲ್ಲಿ ಆದಷ್ಟು ಬೆಳೆದೇ ಇರೋದು, ತೋಟಗಳಲ್ಲಿ ಬೆಳೆದಾಗ ನೆರಳು ಹೆಚ್ಚಾಗದಂತೆ ನೋಡ್ಕೊಳ್ಳೋದು, ಹಾಗೆ ಬೇಗ ಕಟಾವು ಮಾಡದೇ ಇರೋದು, ಅವಸರವಸರವಾಗಿ ಮಾರದೇ ಇರೋದು, ಇವೆಲ್ಲ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪರಿಣಾಮವನ್ನ ಉಂಟು ಮಾಡ್ತವಲ್ವಾ? ಕೃಷಿ ಅಂದ್ರೆ ಅದು ಸಾಮಾನ್ಯ ಸಂಗತಿಯಲ್ಲ. ನೀವು ಎಷ್ಟು ತೊಡಗಿಸಿಕೊಳ್ತಿರೋ, ಎಷ್ಟು ಹಿತವಾಗಿ ಸಾಕ್ತಿರೋ, ಅದ್ರ ಮೇಲೆ ನಿಮ್ಮ ಬೆಳವಣಿಗೆ. ಕೃಷಿ ಮಾಹಿತಿ ಕೇಳಿದಿರಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 15,000 ರಿಂದ 15,350 ರೂಪಾಯಿ, ಅರಬಿಕಾ ಚೆರಿ 7,800 ರಿಂದ 8,000 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 10,300 ರಿಂದ 10,500 ರೂಪಾಯಿ, ರೋಬಸ್ಟಾ ಚೆರಿ 5,450 ರಿಂದ 5,650 ರೂಪಾಯಿ. ಕೇಳುಗರೆ, ಇದೊಂದು ಪ್ರಕಟಣೆ. ಮಾಜಿ ಸೈನಿಕರ ಗಮನಕ್ಕೆ, ಮಡಿಕೇರಿಯ ECHS ಪಾಲಿಕ್ಲಿನಿಕ್ ಸಂಸ್ಥೆಗೆ ನಾಳೆ April 14 ಡಾ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ರಜೆ ಇರುತ್ತದೆ ಎಂದು ಸಂಸ್ಥೆಯ ಪ್ರಕಟಣೆ ತಿಳಿಸಿದೆ. ನಿಧನ ಸುದ್ದಿ. ಮೈತಾಡಿ ಗ್ರಾಮದ್ರ ಅಯ್ಯಮಂಡ ಅನು ಅಯ್ಯಪ್ಪ ಎಂಗಡ ಮೋವ ಪ್ರಾಪ್ತಿ ಪೊನ್ನಮ್ಮ ಇಂದು ಮರಣಪಟ್ಟಿತು. 10 ವಯತ್ರ ಅಯ್ಯಮಂಡ ಪ್ರಾಪ್ತಿ ಪೊನ್ನಮ್ಮಂಡ ದಪನ ಕಾರ್ಯ ನಾಳೆ ಪೊಲಕ 9 ಗಂಟೆಗೆ ನಡ್ಪ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಎಜುಕೇಶನ್ ಟ್ರಸ್ಟ್. ಇದರ ಸ್ಥಾಪಕ ಅಧ್ಯಕ್ಷರಾದ ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆಂಗ್ಲ ಮಾಧ್ಯಮದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ನಿರಂತರವಾಗಿ ಶ್ರಮಿಸುತ್ತಾ ಎಸ್ಎಸ್ಎಲ್ಸಿಯಲ್ಲಿ ಸತತ 12 ವರ್ಷಗಳಿಂದ ಶೇಕಡ 100ರಷ್ಟು ಫಲಿತಾಂಶ ಪಡೆಯುತ್ತಿರುವ ಗ್ರಾಮೀಣ ಭಾಗದ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೆನ್ನಬಾಣೆ. ಸುದ್ದಿ ಚೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್ ಚೊಂಪೆನ ವಿವರ. ಕೊಡಗು ಜಿಲ್ಲಾ ಮತದಾರರ ಶಿಕ್ಷಣ ಮತ್ತೆ ಸಹಭಾಗಿತ್ವ ಸಮಿತಿ ಇವರ ಕೂಡುಕೂಟಂದ ಮತದಾರರ ಜಾಗೃತಿ ಸಾರುವ ನಿಟ್ಟಿಲಿ ಪ್ಯಾಟೆನ ಚೇಂಬರ್ ಆಫ್ ಕಾಮರ್ಸ್ ಮಡಿಕೇರಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಇವರ ಕೂಡುಕೂಟಂದ ಮುಂದೆ ಬಾವ ವಿಧಾನಸಭಾ ಚುನಾವಣೆನ ಮತದಾನ ಜಾಗೃತಿ ಅಭಿಯಾನದ ಬೈಕ್ ಜಾಥಾ ಆಯೋಜನೆ ಮಾಡಿಯೋ. ಇದೇ ಏಪ್ರಿಲ್ 16ರಂದು ಹೊತ್ತಾರೆ 10 ಗಂಟೆಗೆ ಪ್ಯಾಟೆನ ಬನ್ನಿಮಂಟಪದ ಶುರು ಆದೆ. ರಾಜಸೀಟ್ ಉದ್ಯಾನಕ್ಕೆ ಮುಟ್ಟ ಜಾಥಾ ಆಕೇರಿಯಾದೆ. ಈ ಬೈಕ್ ಜಾಥಾಲಿ ಸಾರ್ವಜನಿಕರು ಜಾಸ್ತಿ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಹಂಗೆ ಪ್ರಕಟಣೆಗೆ ತಿಳಿಸಿಯೋಳು. ವಿಧಾನಸಭಾ ಚುನಾವಣೆ ಸಂಬಂಧ ಏಪ್ರಿಲ್ 13ರಂದು ಚುನಾವಣೆ ಅಧಿಸೂಚನೆ ಹೊರಡಿಸಲಾಗಿದ್ದು ನಾಮಪತ್ರ ಸಲ್ಲಿಸಿಕೆ ಪ್ರಕ್ರಿಯೆ ಶುರು ಆಗಿದ್ದು ನಾಮಪತ್ರ ಸಲ್ಲಿಸಿಕೆ ಏಪ್ರಿಲ್ 20 ಆಖೇರಿ ದಿನ. ಏಪ್ರಿಲ್ 21ರಂದು ನಾಮಪತ್ರ ಪರಿಶೀಲನಾ ಕಾರ್ಯ ನಡೆದದೆ ಏಪ್ರಿಲ್ 24ರಂದು ನಾಮಪತ್ರ ವಾಪಸ್ ಪಡ್ಕೊಂಬಕ್ಕೆ ಆಖೇರಿ ದಿನ ಆಗುಟ್ಟು ಮೇ 10ರಂದು ಮತದಾನ ನಡೆದದೆ. ಮೇ 13ರಂದು ಮತದಾನ ಲೆಕ್ಕ ಮಾಡುವ ಕಾರ್ಬಾರ ನಡೆದದೆ ತಾ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ ಅವು ಮಾಹಿತಿ ಕೊಟ್ಟೋಳು. ವಿಧಾನಸಭಾ ಚುನಾವಣೆ ಸಂಬಂಧ ಕೊಡಗು ಜಿಲ್ಲೆಗೆ ವೆಚ್ಚ ವೀಕ್ಷಕರಾಗಿ ನೇಮಕ ಆಗಿದ್ದ ಶಲಾಬ್ ಕಟಿಯಾರ್ ಅವು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿ ಕಚೇರಿಗೆ ಇಂದು ಖುದ್ದಾಗಿ ಭೇಟಿ ನೀಡಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ ಅವರಿಂದ ಮಾಹಿತಿ ಪಡೆದು ವೆಚ್ಚಕ್ಕೆ ಸಂಬಂಧಪಟ್ಟಂಗೆ ಸಾರ್ವಜನಿಕರು ಪ್ಯಾಟೆನ ಜಿಲ್ಲಾಡಳಿತ ಭವನದ ಸುರುವಿನ ಮಹಡಿಲಿ ಕಚೇರಿಗೆ ಹೊತ್ತಾರೆ 11 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಗೆ ಭೇಟಿ ನೀಡಿ ಮಾಹಿತಿ ನೀಡಕ್ಕೆ ಅಲ್ಲರೆ ಸಂಚಾರಿ ದೂರವಾಣಿ ಸಂಖ್ಯೆ 9353197214 ಸಂಪರ್ಕಿಸುತ್ತ ವೆಚ್ಚ ವೀಕ್ಷಕ ಸಂಪರ್ಕ ಅಧಿಕಾರಿ ಎಚ್ ಸಿ ಗಿರೀಶ್ ಅವು ಮಾಹಿತಿ ಕೊಟ್ಟೋಳು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂಗೆ ಕರ್ನಾಟಕ ರಾಜ್ಯ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆನ ಘೋಷಣೆ ಮಾಡಲಾಗಿದ್ದು ಮಾದರಿ ನೀತಿ ಸಂಹಿತೆ ಜಾರಿಲಿ ಉಟ್ಟು ಚುನಾವಣಾಧಿಕಾರಿಗಳ ಕಚೇರಿ ಅಂಗಳದ ವ್ಯಾಪ್ತಿನ 100 ಮೀಟರ್ ಪ್ರದೇಶದಲ್ಲಿ ಸಾರ್ವಜನಿಕ ವಾಹನ ನಿಲುಗಡೆ ಪ್ರವೇಶ ಮತ್ತೆ ಸಾರ್ವಜನಿಕರ ಪ್ರವೇಶನ ನಿರ್ಬಂಧಪಡಿಸಿ ಕಾನೂನು ವ್ಯವಸ್ಥೆ ಮತ್ತೆ ಶಾಂತಿ ಕಾಪಾಡಿಕೆ ಆರ್ಟಿಸಿ 1973 ಕಲಂ 144 ಕೃತ್ಯ ಪ್ರತಿಬಂಧಕಾಜ್ಞೆ ಹೊರಡಿಸಿಕೆ ಅರಕ್ಷಕ ವೃತ್ತ ನಿರೀಕ್ಷಕರ ವಿರಾಜಪೇಟೆ ವೃತ್ತ ಅವು ಕೇಳಿಕೊಂಡಳು. ಆ ನಿಟ್ಟಿಲಿ ಏಪ್ರಿಲ್ 20ಕ್ಕೆ ಮುಟ್ಟ ನಾಮಪತ್ರಗಳ ಸ್ವೀಕೃತಿ ಹಂಗೆ ಚುನಾವಣೆಗೆ ಸಂಬಂಧಪಟ್ಟ ಬ್ಯಾರೆ ಬ್ಯಾರೆ ಕಾರ್ಯಕ್ರಮ ಇದ್ದರಿಂದ ಈ ಸಮಯದಲ್ಲಿ 209 ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿ ಕಚೇರಿಯಿಂದ ವಿರಾಜಪೇಟೆ ತಾಲೂಕು ಕಚೇರಿ ಅಂಗಳಲ್ಲಿ ಸಾರ್ವಜನಿಕರು ಜಾಸ್ತಿ ಸಂಖ್ಯೆಯಲ್ಲಿ ಜಮಾವಣೆಯಾಗುವ ಸಂಭವ ಇದ್ದದೆ. ಸಾರ್ವಜನಿಕ ನೆಮ್ಮದಿಗೆ ಶಾಂತಿಗೆ ಭಂಗ ಉಂಟಾಗದಂಗೆ ದಂಡ ಪ್ರಕ್ರಿಯೆ ಸಂಹಿತೆ 1973 ಕಲಂ 144 ರೀತಿಯ ದತ್ತ ಆಗಿದ್ದ ಅಧಿಕಾರದ ಹಂಗೆ ವಿರಾಜಪೇಟೆ ತಾಲೂಕು ತಹಶೀಲ್ದಾರ್ ಹಂಗೆ ತಾಲೂಕು ದಂಡಾಧಿಕಾರಿಗ ಪ್ರತಿಬಂಧಕಾಜ್ಞೆನ ವಿಧಿಸಿಯೋಳು. ಹಂಗೆ 5 ಜನಕ್ಕಿಂತ ಜಾಸ್ತಿ ಸಂಖ್ಯೆಯಲ್ಲಿ ಜನ ಗುಂಪು ಸೇರಿದು ಲಿಖಿತ ಪೂರ್ವಾನುಮತಿ ಪಡೆಯದೆ ಮೆರವಣಿಗೆ ಸಭೆ ಸಮಾರಂಭ ನಡೆಸುದು ಜನ ಯಾವುದೇ ಹಾನಿಕಾರಕ ಅಂದರೆ ಖಡ್ಗ ಬಲ್ಲೆ ಕೋವಿ ಚಾಕು ಚೂರಿ ಬ್ಯಾರೆ ಬೇರೆ ಸ್ಫೋಟಕ ವಸ್ತುಗಳನ್ನ ಹಂಗೆ ಫ್ಲೆಕ್ಸ್ ಬ್ಯಾನರ್ ಹೊತ್ತು ತಿರುಗಾಡಿದರೆ ಸಾರ್ವಜನಿಕ ನೈತಿಕತೆಗೆ ಭಂಗ ತರದ ಹಂಗೆ ಅಶಾಂತಿ ಪ್ರೇರೇಪಿಸುವ ಹಂಗೆ ಕಿರುಚುದು ವಾದ್ಯ ಬಾರಿಸುವುದು ಇದೆಲ್ಲ ನಿಷೇಧಿಸಲಾಗುತ್ತು. ಯಾರಾದರೂ ಈ ಅಂಶಗಳನ್ನ ಉಲ್ಲಂಘಿಸಿ ಅಂತಹ ವಸ್ತುಗಳನ್ನ ಹೊಂದಿದ್ದಲ್ಲಿ ಅಂತವರ ಮೇಲೆ ಕಾನೂನು ಕ್ರಮ ಜರುಗಿಸಲಾದೇತ ವಿರಾಜಪೇಟೆ ತಾಲೂಕು ತಹಶೀಲ್ದಾರ್ ಹಂಗೆ ದಂಡಾಧಿಕಾರಿಗಳ ತಿಳಿಸಿಯೋಳು. ರಾಜ್ಯದಲ್ಲಿ ಆರಂಭಗೊಂಡಿದ್ದ ಕೂಡಿಗೆ ಕ್ರೀಡಾ ಪ್ರೌಢಶಾಲಾ ಅಂಗಳಲ್ಲಿ ಕ್ರೀಡಾಪಟುಗಳಿಗೆ ಅಭ್ಯಾಸಕ್ಕೆ ಅನುಕೂಲ ಆದ ಎಲ್ಲಾ ವ್ಯವಸ್ಥೆಗ ಇರದರಿಂದ ಯುವ ಕ್ರೀಡಾಪಟುಗಳಿಗೆ ಮತ್ತೆ ಅಭ್ಯರ್ಥಿಗಳಿಗೆ ಅನುಕೂಲ ಆಗುವ ಹಂಗೆ ಕ್ರೀಡಾಶಾಲಾ ಅಂಗಳಲ್ಲಿ ಕ್ರೀಡಾ ಬೇಸಿಗೆ ಶಿಬಿರನ ಶುರು ಮಾಡುವ ಹಂಗೆ ಈ ಭಾಗದ ಹಿರಿಯ ಕ್ರೀಡಾಪಟುಗಳ ಆಗ್ರಹಿಸಿಯಳು. ಕುಶಾಲನಗರ ತಾಲೂಕು ವ್ಯಾಪ್ತಿಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಗೆ ಈಗಾಗಲೇ ಕೇಂದ್ರದಲ್ಲಿ ಸಂಬಂಧಿತ ಕ್ರೀಡಾ ತರಬೇತಿನ ಶುರು ಮಾಡಿ ಯುವ ಕ್ರೀಡಾಪಟುಗಳಿಗೆ ತರಬೇತಿನ ಕ್ರೀಡಾಶಾಲಾ ತರಬೇತಿದಾರರು ನೀಡುವ ಹಂಗೆ ಸಾರ್ವಜನಿಕರು ಮತ್ತೆ ಕ್ರೀಡಾಪಟುಗಳು ಒತ್ತಾಯಿಸಿಯೋಳು. ಕೊಡಗು ಜಿಲ್ಲಾ ಮತದಾರರ ಶಿಕ್ಷಣ ಮತ್ತೆ ಸಹಭಾಗಿತ್ವ ಸಮಿತಿ ಕಡೆಯಿಂದ ಮತದಾನದ ಮಹತ್ವದ ಸಾರುವ ನಿಟ್ಟಿಲಿ ಮಡಿಕೇರಿ ತಾಲೂಕು ಜಾನಪದ ಪರಿಷತ್ ಕೂಡುಕೂಟಂದ ಏಪ್ರಿಲ್ 15ರಂದು ವಿಶ್ವ ಚಿತ್ರಕಲಾ ದಿನಾಚರಣೆ ಸಮಯದಲ್ಲಿ ಕೊಡಗು ಮತ್ತೆ ಮತದಾನ ವಿಷಯದ ಸಂಬಂಧಿತ ಚಿತ್ರಕಲಾ ಪೈಪೋಟಿ ನಡೆದಿದೆ. ಪ್ಯಾಟೆನ ರಾಜಸೀಟ್ ಉದ್ಯಾನವನದಲ್ಲಿ ಏಪ್ರಿಲ್ 15ರಂದು ಹೊತ್ತಾರೆ 10 ಗಂಟೆಯಿಂದ ಚಿತ್ರಕಲಾ ಪೈಪೋಟಿ ನಡೆದಿದೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ ಅನಿಲ್ ಎಚ್ ಟಿ ಅಧ್ಯಕ್ಷರು 9844460017 ದೂರವಾಣಿ ಸಂಖ್ಯೆ ಸಂಪರ್ಕಿಸಕ್ಕ. ಮಡಿಕೇರಿನ ಬ್ರೈನೋ ಬ್ರೈನ್ ಅಬಕಾಸ್ ವಿದ್ಯಾರ್ಥಿಗಳಿಗೆ ಪ್ಯಾಟೆನ ಕ್ರಿಸ್ಟಲ್ ಕೋರ್ಟ್ ಸಭಾಬಾಡಿಲಿ ಪದವಿ ಪ್ರದಾನ ಮಾಡಲಾಯಿತು. ರಾಜ್ಯ ಬ್ರೈನೋ ಬ್ರೈನ್ ಸಂಸ್ಥೆನ ಸ್ಥಳೀಯ ವ್ಯವಸ್ಥಾಪಕ ನಿರ್ದೇಶಕ ನೀಲ್ ಕಮಲ್ ಸ್ವರ್ಣಾಕರ್ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದ್ರು. ಮಡಿಕೇರಿನ ಬ್ರೈನೋ ಬ್ರೈನ್ ಕೇಂದ್ರದ ಮುಖ್ಯಸ್ಥೆ ಹಂಗೆ ತರಬೇತುದಾರರು ಮಾಪಂಗಡ ಕವಿತಾ ಕರುಂಬಯ್ಯ ಅವರನ್ನ ಅಭಿನಂದಿಸಲಾಯಿತು. ಕುದುಕೂಲಿ ಐನು ಮನೆ ಕ್ರಿಕೆಟ್ ಕಪ್ 2023 ಇಂದು ನಡೆದ ಪೈಪೋಟಿಲಿ ಹೊಸಕ್ಲು ಎಡಿಕೇರಿ ಮತ್ತೆ ಪುದಿಯ ನೆರವನ ತಂಡದ ಸೆಮಿಫೈನಲ್ ಹಂತಕ್ಕೆ ತಲುಪಿಯಳು. ನಾಳೆ ಸೆಮಿಫೈನಲ್ ಮತ್ತೆ ಫೈನಲ್ ಇದ್ದದೆ. ಹೊಸಕ್ಲು ವರ್ಷಸ್ ಪರ್ಲಕೋಟಿ ಎರಡನೇ ಸೆಮಿಫೈನಲ್ ಪಂದ್ಯ ನಡೆದಿದೆ. ಫೈನಲ್ ಪಂದ್ಯ ಮಧ್ಯಾಹ್ನ 2 ಗಂಟೆಗೆ ನಡೆದದೆ ತಾಗುತ್ತಾಗುಟ್ಟು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೇರಂಬಾಣೆ. 2000 ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ಶೀಟ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. 2000 ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೊಡಗಿನ ಹೆಸರಾಂತ ಭಾರತೀ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತೀ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗುಣಿಕೊಪ್ಪಲು. ಹೊಟ್ಟೆಂಗಡ ಒಕ್ಕಕಾರ ಗುರುಕಾರಣಂಗ್ ಮೀದಿ ವೆಪ್ಪ ಕೊಯ್ಮೆನ ಇದೇ 14. ನಾಳೆ ಬೊಳ್ಳ್ಯಾಚ ಪಲಕ 9 ಗಂಟೆಗ್ ಹೈಸೊಡ್ಲೂರು ಗ್ರಾಮತ್ಲುಳ್ಳ ಹೊಟ್ಟೆಂಗಡ ಒಕ್ಕ ಕೈಮಡತ್ಲು ಬೆಚ್ಚಂಡಿತ್. ಒಕ್ಕಕಾರ ತಾಮನೆ ಮೌಳ್ಯ ಪಿಂಜ ಬೆಂದು ಚಂಗಾದಿಯಲ್ಲ ಬಂತು ಗುರುಕಾರಣಂಡ ಆಶ್ವಾದ ಪಡೆದೋನಂದ್ ಹೊಟ್ಟೆಂಗಡ ಒಕ್ಕ ಅಧ್ಯಕ್ಷ ಗೌರವ ಕಾರ್ಯದರ್ಶಿ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಂಡಿತ್. ತೆರಾಲ್ ಗ್ರಾಮ ಬೊಟ್ಟಂಗಡ ಒಕ್ಕಕಾರ ನಾಳೆ ಬೊಳ್ಳ್ಯಾಚ ನಡ್ತೋಕ ತೀರ್ಮಾನ ಮಾಡಿ ತಿಂಜ ಗುರು ಕಾರುಣಂಗ್ ಮೀದಿ ಬೆಪ್ಪ ಕಾರ್ಯತ್ನ ಒಕ್ಕತ್ಲು ಪೊಲೆ ಅನನಗುಂಡು ಮಿಂಜಕ್ಕೆ ತೆರಕಿತ್. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಇದನ್ನ ಅರ್ಜಿತ ಸಾಕರ್ತರನೊಂದ್ ಬೊಟ್ಟಂಗಡ ಒಕ್ಕಕಾರ ಕಟ್ಟಂಡಿತ್. ಕೆದಮಳ್ಳೂರಿನ ಶ್ರೀ ತೋರತಪ್ಪ ಆಂಜನೇಯ ದೇವರ ವಾರ್ಷಿಕ ಉತ್ಸವವು 14th ಶುಕ್ರವಾರ ನಡೆಯಲಿದೆ. ಭಕ್ತಾದಿಗಳಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಹುದುಕೇರಿ ಶ್ರೀ ಅಜ್ಜಪ್ಪ ದೇವಸ್ಥಾನ ಸಮಿತಿ ಇದಂಡ ಆದನೆಲಿ ಶ್ರೀ ಕಲ್ಯಾಟಂಡ ಅಜ್ಜಪ್ಪ ದೇವಡ ತೆರೆನ ಇದೇ ಎಡಮಾರು 1 April 14 ಬೊಳ್ಳ್ಯಾಚೆ ಫಲಕ ನಡ್ಪ. ನಾಡರ ಎಲ್ಲ ಮಾಜುನ ಈ ತೆರೆಗೂ ಬಂದಿದ್ದು ಕುಡಿಯಾಡುಂಡು ಹುದುಕೇರಿ ಶ್ರೀ ಅಜ್ಜಪ್ಪ ದೇವಸ್ಥಾನ ಸಮಿತಿಕಾರ ಕಟ್ಟಂಡಿತ್ತು. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ರಂಜಾನ್, ವಿಶು, ಈಸ್ಟರ್ ಹಬ್ಬಗಳ ಬಟ್ಟೆಗಳ ವಿಶೇಷ ಸಂಗ್ರಹ. ಖರೀದಿಸಿ ಉಚಿತ ಕೂಪನ್ ಮೂಲಕ ಗೆಲ್ಲಿರಿ ರೆನಾಲ್ಟ್ ಫ್ಲೀಟ್ ಕಾರ್. ಇಮ್ಯಾನುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟ್ಟಿ. ಕೇರಳದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್ ಸುನಿತಾ ಫರ್ನಿಚರ್ ನ ಇರಿಟಿಯ ಉಳಿಯ ಶೋರೂಮ್ ನಲ್ಲಿ ಪ್ರತಿ ಖರೀದಿಯ ಮೇಲೆ 10-50% ಡಿಸ್ಕೌಂಟ್ ಪಡೆಯಿರಿ. ನೂತನ ಡಿಸೈನ್ಸ್, ವೆರೈಟಿ ಕಲೆಕ್ಷನ್ಸ್ ಇವೆಲ್ಲವೂ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯಲ್ಲಿ. ಜೊತೆಗೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಲಭ್ಯ. ಭೇಟಿ ಕೊಡಿ ಸುನಿತಾ ಫರ್ನಿಚರ್, ಕೊಡಗು, ತಲಚೇರಿ ರೋಡ್, ಉಳಿಯಿ, ಇರಿಟ್ಟಿ, ತಾವಕ್ಕರ, ಕಣ್ಣೂರು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಸ್ಪೆಷಲ್ ಆಫರ್. ಎಸಿ, ಕೂಲರ್, ವಾಷಿಂಗ್ ಮಷೀನ್, ಫ್ರಿಡ್ಜ್, ಫ್ಯಾನ್ ಎಲ್ಲ ಐಟಮ್ಸ್ ಗಳ ಮೇಲೆ ವಿಶೇಷ ರಿಯಾಯಿತಿ. 0% ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ. ಎಲ್ಲಿ ಪರ್ಚೇಸ್ ಮಾಡೋಣ? ನೀವು ಕೊಡ್ಸೋದಾದ್ರೆ ವಿರಾಜ್ಪೇಟೆಯ ರೇಮಂಡ್ ಶಾಪ್ ಇಂದಲೇ ಕೊಡ್ಸು. ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮ್ಗೆ ಬೇಕಾದ ರೀತಿಲಿ ಬ್ಲೇಜರ್, ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಕೂಡ್ಲೂರು ಚೆಟ್ಟಳ್ಳಿ ಗ್ರಾಮದ ಕರಡಯ್ಯನ ಕುಟುಂಬಸ್ಥರ ಇನ್ಮನೆಯಲ್ಲಿ ಇದೇ ತಾರೀಕು 15 ಶನಿವಾರ ರಾತ್ರಿ 7 ಗಂಟೆಯಿಂದ ಕುಲದೇವರು ಶ್ರೀ ವೆಂಕಟರಮಣ ಸ್ವಾಮಿನ ಹರಿಸೇವೆ. ಹಂಗೆ ತಾರೀಕು 14 ಐತ್ವಾರ ಬೆಳಿಗ್ಗೆ 10 ಗಂಟೆಯಿಂದ ಧರ್ಮದೈವ ಶಿರಾಡಿ ದೈವಗಳ ಕೋಲ. ತಾರೀಕು 17 ಸೋಮವಾರ ಬೆಳಿಗ್ಗೆ 8 ಗಂಟೆಯಿಂದ ಪಾಷಾಢಮೂರ್ತಿ ಹಂಗೆ ಪರಿವಾರ ದೈವಗಳ ಕೋಲ ನಡೆದಿದೆ. ಕೊಟ್ಟ ಗೂಡೆಗ ಊರವು ನೆಂಟರಿಷ್ಟರೆಲ್ಲ ಬಂದು ದೇವರ ತೀರ್ಥ ಪ್ರಸಾದ ಸ್ವೀಕರಿಸೋಕುತ್ತ ಕರಡಯ್ಯನ ಕುಟುಂಬಸ್ಥರು ಕೇಳಿಕೊಂಡರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ್ಣ ದಿವ್ಯಾ ಪ್ರದೀಪ್. ಭಾರತ ಚುನಾವಣಾ ಆಯೋಗತ್ರ ನಿರ್ದೇಶನ ಕೊತ್ತನಕ್ಕೆ ಕರ್ನಾಟಕ ರಾಜ್ಯ ವಿಧಾನಸಭೆಯ ಚುನಾವಣೆನ ಘೋಷಣೆ ಮಾಡಿತು. ಮಾದರಿ ನೀತಿ ಸಂಹಿತೆ ಜಾರಿಯಾಯಿತು. ಚುನಾವಣಾಧಿಕಾರಿರ ಕಚೇರಿ ವ್ಯಾಪ್ತಿ ಕಡಂಗನ 100 ಮೀಟರ್ ಪ್ರದೇಶದಿಂದ ಸಾರ್ವಜನಿಕಂಗ ವಾಹನ ನಿಪ್ಪುಚುಡು. ಪಿಂಜ ಸಾರ್ವಜನಿಕಂಗ ಪೋಪಾನ ರದ್ದು ಮಾಡಿತು. ಕಾನೂನು ಸುವ್ಯವಸ್ಥೆ ಪಿಂಜ ಶಾಂತಿ ಕಾಪಾಡೋಕು ಪ್ರತಿಬಂಧಕಾಜ್ಞೆ ಪೊರಡುಚುಡುವಕ್ಕೆ ವಿರಾಜ್ಪೇಟೆರ ಆರಕ್ಷಕ ವೃತ್ತ ನಿರೀಕ್ಷಕಂಗ ಕೇಟಂಡಿತು. ಈ ನಿಟ್ಟಲು ಇದೇ 20 ನಾಮಪತ್ರ ಇಡ್ತವು. 21 ಪರಿಶೀಲನೆ, 24 ನಾಮಪತ್ರ ವಾಪಸ್ ಮಾಡೋಕೆ ಅವಕಾಶ ಉಂಟು. ഈ അവധിയിൽ ജനദുംബ കൂടുവാനുകൊണ്ട് സാർവജനികൾക്ക് തൊന്തര അപ്പ സാധ്യമുള്ളതുകൊണ്ട് ആ വ്യാപ്തിയുടെ 100 മീറ്റർ പ്രദേശത്ത് സാർവജനികങ്ങളുടെ വാഹനം നിപ്പിച്ചിടോ. അഞ്ചാങ്കഞ്ചി ഏറെ ജന കൂടുവ് പിന്നെ ഏതേ അനുമതിയില്ലത്തെ മെരവണിക സഭ സമാരംഭം നടത്തുവോ. അങ്ങനെ ജനക്ക് തൊന്തര അപ്പത്തെ കത്തി തോക്ക് പിസ്തൂള് ചാക്ക് കൂടുന്നനിക്ക് ബോറെ അത്യാര കൂടെ വെച്ചോ ഫ്ലെക്സ് ബാനർ പിടിച്ചുണ്ട് കിരിച്ചോ കൂടുന്നനിക്ക് എല്ലാ വിഷയത്തിനും നിഷേധമാടിത്ത്. വിരാജ്പേട്ട താലൂക്ക് തഹസിൽദാർ പിന്നെ ദണ്ഡാധികാരി ആദേശം പുറപ്പെടുവിച്ചിട്ട്. വിധാനസഭാ ചുണാവണിക്ക് സംബന്ധപ്പെട്ടനിക്ക് കൊടകു ജില്ലക്ക് വെച്ച നിരീക്ഷകങ്ങളായിട്ട് നിയമക്കായിട്ടുള്ള ഷലാബ് കട്ടിയാർ അയങ്ക ഇന്ന് മടിക്കേരി വിധാനസഭാ ക്ഷേത്രത്തിലെ ചുണാവണാധികാരി കച്ചേരിക്ക് കുത്തുപോയിത്ത് ജില്ലാധികാരി ഡോക്ടർ ബി സി സതീഷ് രേങ്ങളോണ്ട് മാഹിത്തി പടന്നെടുത്ത്. കർച്ചക്ക് സംബന്ധപ്പെട്ടനിക്ക് സാർവജനികങ്ങ മടിക്കേരിയുടെ ജില്ലാഡളിത ഭവന്ത്ര കച്ചേരിക്ക് പോലാക്ക 12 ഗണ്ടെ പോയിട്ട് മാഹിത്തി കൊടുക്കോളൂ. ഇല്ലെങ്കിൽ സഞ്ചാരി പോലീസ് നമ്പറിന് സമ്പർക്ക മാടോളൂന്ത് സഞ്ചാരി ഫോൺ നമ്പറിന് സമ്പർക്ക മാടോളൂന്ത് വീക്ഷകങ്ങളുടെ സമ്പർക്ക അധികാരി അരിച്ചിട്ടിത്. കൊടകിലെ എല്ലാ സമാരംഭത്തും കള്ളു ബളസുവത് സാമാന്യ ആച്ചെങ്കിൽ ഇക്ക ചുനാവണ നീതി സംഹിത ജാരി ഉള്ളാനുകൊണ്ട് കള്ളു ബളസുവാന നിഷേധമാടിത്ത് അന്നനെ അബക്കാരി ഇലാക്കിയ അനുമതി കൊടുപ്പാനും ഇപ്പിച്ചിട്ടിത്. ഇതുങ്കു മീരിത്ത് സമാരംഭത്ത് കള്ളു കൂട്ടുവത് കണ്ടുപാത്തെങ്കിൽ കടക്കര ക്രമമെടുത്തവാന്ത് ഇലാക്കിയ അരിച്ചിട്ടിത്. കഴിഞ്ഞ സുമാർ കാലത്തൊട്ട് ബാഹ്യാകാശത്ത് ദേശം ആടിത്തുള്ള സാധനനെ ബൊളിപ്പെടുത്തുവക്ക് പിന്നെ മക്കൾക്ക് ഈണ്ടം ഇത ഇരാതെ ബളത്തുവക്ക് ഇതേ 18 പൊന്നംപേട്ടയിൽ സ്പേസ് ആൻഡ് വീൽസ് പ്രദർശനം നടപ്പാ. സംവിധാന ശില്പി ഡോക്ടർ ബി ആർ അംബേദ്കർ അയണ്ട 130 പുട്ടന നമ്മര മാറിപ്പത്ത് നാളെ ജില്ലര എല്ലാ ഭാഗത്തും സന്ദർഭകൊത്തനയ്ക്ക് കാര്യക്രമം നടപ്പാ. കൊടകു ജില്ലാ മതദാരങ്ങളുടെ ശിക്ഷണ പിന്നെ സഹഭാഗിത്വ സമിതി